ನಿಜವಾದ ಮತದಾರ ಪ್ರಜಾಪ್ರಭುತ್ವದ ವಾರಸುದಾರ. ಜವಾಬ್ದಾರಿಯುತವಾಗಿ ತಪ್ಪದೇ ಮತದಾನ ಮಾಡಿ. ಇದು ಧಾರವಾಡ ಜಿಲ್ಲಾ ಸ್ವೀಪ್ ಪ್ರಚಾರ ಸಮಿತಿಯ ಪ್ರಕಟಣೆ. ಶ್ರೀ ಜಿಡಿಜಿ ಸಂಸ್ಥೆಯ ಧಾರವಾಡದ ಹಿರೇಮಲ್ಲೂರ್ ಈಶ್ವರನ್ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಪಿಯು ವಿಜ್ಞಾನ ವಾಣಿಜ್ಯ ಪ್ರವೇಶ ಪ್ರಾರಂಭ. ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ. ಪ್ರತಿಭಾವಂತರಿಗೆ 4 ಲಕ್ಷ ರೂಪಾಯಿ ಶಿಷ್ಯವೇತನ. ಕಳೆದ ಸಾಲಿನಲ್ಲಿ ವಾಣಿಜ್ಯ ವಿಭಾಗದಲ್ಲಿ 3ನೇ ರ್ಯಾಂಕ್. ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ, ನುರಿತ ಅಧ್ಯಾಪಕ ವೃಂದ, ವಸತಿ ಸೌಲಭ್ಯ, ಕೆಸೆಟ್, ಜೆಡಬ್ಲ್ಯೂ, ನೀಟ್ ಪರೀಕ್ಷಾ ತರಬೇತಿ. ಸಂಪರ್ಕಿಸಿ ಹಿರೇಮಲ್ಲೂರ್ ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ. 9481609316 82751682. ಬಿಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ. 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ. 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಸ್ಮಾರ್ಟ್ ಕ್ಲಾಸ್, ಆಡಿಯೋಲಜಿ ಲ್ಯಾಬ್, ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ. ಸುಸಜ್ಜಿತ ಡಿಜಿಟಲ್ ಸೈನ್ಸ್ ಲ್ಯಾಬ್. ವೃತ್ತಿ ತರಬೇತಿಗೆ ಫೌಂಡೇಶನ್ ಕೋರ್ಸ್. SSLC ನಂತರ ಅಥವಾ SSLC ಫೇಲ್ ಆದವರಿಗೂ ವಿಶೇಷ ತರಬೇತಿ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ ಬಿಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ್ ಜಿಲ್ಲೆ. ಮೊಬೈಲ್ 9448300994. 9448300994. ಪ್ರವೀಣ್, ಈ ಸಲ ಹಬ್ಬಕ್ಕೆ ನಮ್ಮ ಹಳ್ಳಿಗೆ ಬರೋ. ಆ ಹಳ್ಳಿಗೆಲ್ಲ ಯಾರೋ ಬರ್ತಾರೆ. ನೀನು BJP ಸರ್ಕಾರ ಬಂದ್ಮೇಲೆ ಯಾವ ಹಳ್ಳಿಗೂ ಹೋಗಿಲ್ಲ ಅನ್ಸುತ್ತೆ. ಹೌದಾ? ಅಂತದೇನ್ ಮಾಡಿದ್ದಾರೆ ಬಿಜೆಪಿ ಸರ್ಕಾರದವರು? ಈಗ ಮನೆ ಮನೆಗೆ ನೀರ್ ಕೊಟ್ಟಿದ್ದಾರೆ, ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದಾರೆ, ಟಾಯ್ಲೆಟ್ ಕಟ್ಸಿದ್ದಾರೆ, ಆಮೇಲೆ ರೋಡ್ ಮಾಡಿದ್ದಾರೆ, ಇಂಟರ್ನೆಟ್ ಇದೆ, ಸಿಟಿಲ್ ಸಿಗೋ ಎಲ್ಲಾ ಸೌಕರ್ಯಗಳು ಹಳ್ಳಿಯಲ್ಲಿ ಸಿಗ್ತಾ ಇದೆ. ಓ ಹೌದಾ? ಯಾವಾಗ ಬರ್ಲಿ? ನಾಳೆನೆ ಹೊರಡ್ತಾ ಇದ್ದೀನಿ, ನೀನು ಬಂದ್ಬಿಡು. ಡಬಲ್ ಇಂಜಿನ್ ಸರ್ಕಾರ ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. BJPಯೇ ಭರವಸೆ. BJPಗೆ ಮತ ನೀಡಿ. ನಿಮ್ಮ ಸುರಕ್ಷತೆ ನಮ್ಮ ಕಾಳಜಿ, ನಿಮ್ಮ ಆರೋಗ್ಯವೇ ನಮ್ಮ ಪ್ರಾಮುಖ್ಯತೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಚಿಕಿತ್ಸೆಯನ್ನ ವಿಳಂಬ ಮಾಡಬೇಡಿ. ಕ್ಯಾನ್ಸರ್ ಡಯಾಗ್ನೋಸ್ ಮತ್ತು ಸರ್ಜರಿ, ಕೀಮೋಥೆರಪಿ, ರೇಡಿಯೇಷನ್, RCU, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ರೇಡಿಯೋಲಜಿ ಮತ್ತು ಸ್ಟಮಕ್ ಪೆಟ್ CT ಸ್ಕ್ಯಾನ್ ಟ್ರೀಟ್ಮೆಂಟ್ ನಂತಹ ಎಲ್ಲಾ ಸೌಲಭ್ಯಗಳು ಒಂದೇ ಸೂರಿನಡಿ. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್, ಸಂಗ್ಲಿ ರೋಡ್, ಮೀರಜ್. ಕರೆ ಮಾಡಿ 8871724848 ಅಥವಾ ವಿಸಿಟ್ ಮಾಡಿ www.cancermiraj.com. ಮತದಾನದಿಂದ ಮಾತ್ರ ಬದಲಾವಣೆ. ಜಾಗೃತಿ ಮೂಡಿಸುವುದು ನಮ್ಮೆಲ್ಲರ ಹೊಣೆ. ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ತಪ್ಪದೇ ಭಾಗವಹಿಸಿ. ಇದು ಧಾರವಾಡ ಜಿಲ್ಲಾ ಸ್ವೀಪ್ ಪ್ರಚಾರ ಸಮಿತಿಯ ಪ್ರಕಟಣೆ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ಸಾಂಬಾರು ಬೆಳೆಗಳ ಬೇಸಾಯ ಕುರಿತು ಡಾಕ್ಟರ್ RV ಹೆಗಡೆ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ HB ರಾಮಡಿಗಿ. ನಮಸ್ಕಾರ ಹೆಗಡೆ ಅವರಿಗೆ. ನಮಸ್ಕಾರ. ಸಾಂಬಾರ್ ಅಥವಾ ಮಸಾಲೆ ಬೆಳೆಗಳು, ಅದರ ಪ್ರಾಮುಖ್ಯತೆ ಸ್ವಲ್ಪ ಹೇಳ್ತೀರ? ಇದ್ರ ಪ್ರಾಮುಖ್ಯತೆ ಹೇಳ್ಬೇಕಂದ್ರೆ ನಮ್ ದೇಶದ ಪ್ರಾಮುಖ್ಯತೆನೇ ಹೇಳ್ದಂಗೆ. ಯಾಕೆ ಕೇಳಿದ್ರೆ ನಮ್ ದೇಶದ ಚರಿತ್ರೆ ತಗೊಂಡ್ರೆ ಇದು ಮಸಾಲೆ ಬೆಳೆಗಳಿಂದ ಶುರುವಾಗುತ್ತೆ. ಒಂದೋ ಆನಂದ ಕಾಲದಲ್ಲಿ ಇಡೀ ಜಗತ್ತಿನಲ್ಲಿ ಮಸಾಲೆ ಬೆಳೆಗಳಿಗೆ ಪ್ರಸಿದ್ಧವಾಗುವಂತಹ ದೇಶ ಭಾರತವನ್ನು ಭೇಟಿ ಮಾಡ್ಲಿಕ್ಕೆ ಬಂದವರು ಎಲ್ಲರೂ ಬಂದಿರುವುದು ಇದರ ಒಂದು ಮಸಾಲೆ ಬೆಳೆಗಳ ಆಕರ್ಷಣೆಗಾಗಿ. ಯಾಕೆ ಮಸಾಲೆ ಬೆಳೆಗಳು ಇಷ್ಟೆಲ್ಲ ಒಂದು ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂದ್ರೆ ಕೇಳಿದ್ರೆ, ನಮ್ದು ಯಾವುದೇ ಒಂದು ಆಹಾರ ಪದಾರ್ಥ ಸಹಿತ ಮಸಾಲೆ ಇಲ್ಲದೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಅನ್ನ ತೊಗರಿ, ರೊಟ್ಟಿ ತೊಗರಿ, ಅದಕ್ಕೆಲ್ಲ ಏನು ಸಂಗಡ ಏನಿರುತ್ತಲ್ಲ ಅದರ ರುಚಿಗಾಗಿ ನಾವು ಸಾಂಬಾರು ಪದಾರ್ಥಗಳೇನು ಕೇಳಿದ್ರೆ ಮುಖ್ಯವಾಗಿ ರುಚಿ ಅಥವಾ ಒಂದು ವಾಸನೆ ಅಥವಾ ಒಂದು ಬಣ್ಣವನ್ನು ಕೊಡಲಿಕ್ಕಾಗಿ ಉಪಯೋಗಿಸುವಂತಹ ಒಂದು ಗಿಡದ ಬೇರೆ ಬೇರೆ ಭಾಗಗಳು, ಔಷಧೀಯ ಗುಣಗಳು ಇದು. ಇದು ಅಲ್ಲದೆ ಇದು ಪ್ರಾಮುಖ್ಯವಾಗಿ ಯೂಸುವಂಥ ಪ್ರಧಾನವಾಗಿ ಉಪಯೋಗ ಇದು. ಇದು ಅಲ್ಲದೆ ಇದು ಔಷಧೀಯ ಗುಣಗಳಿದ್ದಾವೆ, ಇವುಗಳನ್ನ ಆಹಾರ ಪದಾರ್ಥದ ಸಂಗ್ರಹಣೆ ಮಾಡುವಂತ ಒಂದು ಅವುಗಳ ಗುಣಧರ್ಮ ಇದರೊಳಗಿದೆ. ಇದು ಅಲ್ಲದೇನೆ ಸಹಿತ ಮೊದಲಿನ ಕಾಲದಲ್ಲಿ ಯಾವಾಗ ಈ ನಮ್ದು ಏನು ರೆಫ್ರಿಜರೇಷನ್ ಅಥವಾ ಈಗೇನು ರೆಫ್ರಿಜರೇಟರ್ ಇಲ್ಲ ಆಗಿತ್ತಲ್ಲ, ಆವಾಗ ಮಾಂಸ ಅಥವಾ ಇತರ ಆಹಾರ ಪದಾರ್ಥಗಳನ್ನ ಒಂದು ಸಂಗ್ರಹಣೆ ಮಾಡಲಿಕ್ಕೆ ಇವುಗಳ ಅವಶ್ಯಕತೆ ಬಹಳ ಇತ್ತು. ಆ ಕಾರಣದಿಂದ ಅದರಲ್ಲೂ ಏನು ಯುರೋಪ್ ಏನಿದೆಯಲ್ಲ ಪಾಶ್ಚಿಮಾತ್ಯ ದೇಶಗಳಿಗೆ ಇವುಗಳ ಅವಶ್ಯಕತೆ ಬಹಳ ಇತ್ತು. ಸೊ ಅದಕ್ಕಾಗಿ ಅವು ಹುಡುಕೊಂಡು ಭಾರತಕ್ಕೆ ಬಂದಿದ್ದಾರೆ. ಅದು ಬ್ರಿಟಿಷರು ಇರ್ಬೋದು, ಪೋರ್ಚುಗೀಸ್ರು ಇರ್ಬೋದು, ಅಥವಾ ಬೇರೆ ಮುಗಲ್ ಏನು ಇವ್ರ ರಾಜರಲ್ಲಿದ್ದಾರೆ ಅವ್ರು ಬರುವಂಥ ಮೂಲ ಕಾರಣನೇ ಇದಾಗಿತ್ತು. ಸೊ ಆ ನಂತರ ಮುಂದೆ ನಮಗೆಲ್ಲ ಗೊತ್ತಿದೆ ಭಾರತವನ್ನು ಬಹಳಷ್ಟು ಕಾಲ ಪರಕೀಯರು ಆಳಿದ್ರು. ಇದು ಸಹಿತ ಮಸಾಲೆ ಬೆಳೆಗಳಿಗೆ ಬಂದಂತ ಒಂದು ವ್ಯಾಪಾರಕ್ಕೆ ಬಂದಂತ ಒಂದು ಬೇರೆ ದೇಶದವರು ಇದಲ್ಲ ಅವರ ಒಂದು ಕೆಲಸ ಅಷ್ಟೇ ಬಿಟ್ಟರೆ. ಸೊ ಇದು ಆ ರೀತಿಯಲ್ಲಿ ಪ್ರಾಮುಖ್ಯತೆ. ಇನ್ನು ಈಗಿನ ಪರಿಸ್ಥಿತಿಯಲ್ಲಿ ನಾವು ಅದು ಚರಿತ್ರಿಕವಾದಂತಹ ಒಂದು ಪ್ರಾಮುಖ್ಯತೆ ತಗೊಂಡ್ರೆ ಈಗಿನ ಪರಿಸ್ಥಿತಿಯಲ್ಲಿ ಈ ಮಸಾಲೆಗಳು ಬೆಳೆಯೋದು ಏನು ಒಂದು ಲಾಭದಾಯಕ ಬೆಳೆಗಳು. ಇವುಗಳು ಏನು ಬೆಳೆದಾಗ ನಮಗೆ ಯಾವುದೇ ಬೆಳೆ ತಗೊಳ್ರಿ, ಅದು ಕಾಳು ಮೆಣಸಿರ್ಬೋದು, ಅರಿಶಿನ ಇರ್ಬೋದು, ಇವುಗಳದೆಲ್ಲ ನಮ್ಮ ಸಾಧಾರಣ ಬೇಸಾಯ ಬೆಳೆಗಳಿಗಿಂತ ಲಾಭ ಆಗುತ್ತೆ ರೈತರಿಗೆ. ಆಮೇಲೆ ದೇಶಕ್ಕೆ ಹೇಳ್ಬೇಕಂತಾದ್ರೆ ಇದು ನಮ್ಮ ದೇಶಕ್ಕೆ ಸುಮಾರು 22,000 ಕೋಟಿ ಪ್ರತಿ ವರ್ಷಕ್ಕೆ ರಫ್ತನ್ನ ಕೊಡುವಂತಹ ಒಂದು ಈ ನೀವು ಯಾವುದೇ ಕೃಷಿ ಉತ್ಪನ್ನಗಳಲ್ಲಿ ಇದೊಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅಂದ್ರೆ ದೇಶದ ಒಂದು ಆರ್ಥಿಕ ಪರಿಸ್ಥಿತಿಯನ್ನ ಒಂದು ಸುಧಾರಿಸುವಂತದ್ರಲ್ಲಿ ಇವುಗಳ ಪ್ರಾಮುಖ್ಯತೆ ಬಹಳ ಮುಖ್ಯ. ಇನ್ನು ಈಗ ನಾವು ಈಗೇನು COVID-19 ನಂತರ ಏನು ನೋಡಿದ್ವಲ್ಲ, ಎಲ್ಲಾ ಸಾಂಬಾರ್ ಪದಾರ್ಥಗಳ ಒಂದು ಪ್ರೈಸ್ ಇದೆಯಲ್ಲ, ಅದ್ರದ್ದು ದರ ಹೆಚ್ಚಾಗಿ ಕಾಣ್ತಾ ಇದೆ. ಇದು ಯಾಕೆ ಕೇಳಿದ್ರೆ ಇದ್ರಗಳ ಔಷಧಿ ಗುಣಗಳು, ನೀವು ಕೆಲವೊಂದು ಏನು ಮಸಾಲೆ ಪದಾರ್ಥಗಳನ್ನ ನೇರವಾಗಿ ಔಷಧಿಯಾಗಿ ಉಪಯೋಗಿಸೋದು, ಅರಿಶಿನ ಇರ್ಬೋದು, ಕಾಳುಮೆಣಸು ಇರ್ಬೋದು, ಶುಂಠಿ ಇರ್ಬೋದು, ಇಲ್ಲ ಲವಂಗ ಇರ್ಬೋದು, ಇವುಗಳನ್ನ ನೇರವಾಗಿ ಹಚ್ಬೋದು. ಒಂದು ಗಾಯ ಆಯಿತು ಅಂದ್ರೆ ಅರಿಶಿನ ಪುಡಿ ಅಥವಾ ಅರಿಶಿನ ಪೇಸ್ಟ್ ಮಾಡಿ ಹಚ್ಚಿದ್ರೆ ಆಗಿ ಗುಣ ಆಗುತ್ತೆ. ಅಂದ್ರೆ ಈ ರೀತಿ ನೇರವಾಗಿ ಔಷಧಿ, ಅದರಲ್ಲಿ ಈಗ ಅರಿಶಿನದಿಂದ ತೆಗೆದಂಥ ಕರ್ಕ್ಯುಮಿನ್ ಅಂತ ಒಂದಿದೆ, ಇದು ಟ್ಯಾಬ್ಲೆಟ್ ರೂಪದಲ್ಲಿ ಲಭ್ಯ ಇದೆ, ಅದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಈ ರೀತಿ ನೇರವಾಗಿ ಉಪಯೋಗ. ಇದಲ್ಲದೆ ಬೇರೆ ಬೇರೆ ನಮ್ಮ ಭಾರತೀಯದ ಒಂದು ಔಷಧಿ ಪದ್ಧತಿಗಳೇನಿದಾವಲ್ಲ, ಆಯುರ್ವೇದ ಇರ್ಬೋದು, ಯುನಾನಿ ಇರ್ಬೋದು, ಸಿದ್ಧಾರ್ಥ, ಇವುಗಳಲ್ಲೆಲ್ಲ ಹೆಚ್ಚಿನಗಳಲ್ಲಿ ಸಾಂಬಾರ್ ಪದಾರ್ಥ ಒಂದು ಮುಖ್ಯವಾದಂಥ ಅಂಶ ಆಗೇ ಆಗಿರುತ್ತೆ. ಬೇರೆ ಬೇರೆ ಸಾಂಬಾರ್ ಪದಾರ್ಥ ಇವೆಲ್ಲವ ನಾವು ಈ ಸಾಂಬಾರ್ ಪದಾರ್ಥ ಪ್ರಾಮುಖ್ಯತೆಯನ್ನು ಹೇಳಲಿಕ್ಕೆ ನಾವು ತಗೊಳ್ಬೇಕಾದಂಥದ್ದು ಒಂದು ಅವುಗಳ ಕ್ವಾಲಿಟಿ ಅಂತ ಹೇಳ್ಬೋದು, ಗುಣಧರ್ಮ. ವಿವಿಧತೆ ಇದೆ ಇದರಲ್ಲಿ, ನೀವು ಸಾಂಬಾರ್ ಪದಾರ್ಥದಲ್ಲಿ ಎಷ್ಟು ವಿವಿಧತೆ ಇದೆ ಕೇಳಿದ್ರೆ ಸುಮಾರಾಗಿ ನಾವು ನಮ್ಮ ದೇಶದಲ್ಲಿ ಸಾಂಬಾರ್ ಮಂಡಳಿ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಒಂದು ಸೌತೆ, ಅವರೇ ಭಾರತದಲ್ಲಿ 52 ಸಾಂಬಾರ್ ಪದಾರ್ಥಗಳನ್ನ ಬೆಳೆಗಳನ್ನ ಬೆಳಿಬಹುದು ಅಂತ ಹೇಳ್ತಾರೆ. ಆದ್ರೂ ಸಹಿತ ನಾವು ನೋಡ್ರಿ ಇಲ್ಲಿ ಕೆಲವೊಂದು ಬಳ್ಳಿಗಳಿದಾವೆ, ಕಾಳುಮೆಣಸು ಇರ್ಬೋದು ಅಥವಾ ವ್ಯಾನಿಲಾ ಇರ್ಬೋದು ಬಳ್ಳಿಗಳು, ಇನ್ನು ಕೆಲವೊಂದು ಮರಗಳಿದಾವೆ, ಲವಂಗ ಇರ್ಬೋದು, ದಾಲ್ಚಿನ್ನಿ ಇರ್ಬೋದು, ಇಲ್ಲ ನಿಮಗೆ ಕೋಕಮ್ ಇರ್ಬೋದು, ಇನ್ನು ಕೆಲವೊಂದು ಗಡ್ಡೆಗಳು ಅಂದ್ರೆ ಕಡಿಮೆ ಅವಧಿಯಲ್ಲಿ ಬೆಳೀತವೆ, ಗಡ್ಡೆಗಳಿಂದ ಉಪಯೋಗ ಆಗುವಂತ ಪದಾರ್ಥ, ಕೆಲವೊಂದು ಬೀಜದಿಂದ, ಈ ಉದಾಹರಣೆಗೆ ಅವೀಜ ಇರ್ಬೋದು ಅಥವಾ ಕೊತ್ತಂಬರಿ ಆಮೇಲೆ ಮೆಂತೆ ಇವೆಲ್ಲ ಬೀಜದಿಂದ. ಸೊ ಈ ರೀತಿ ಕಡಿಮೆ ಅವಧಿ ಬೆಳೆಗಳಿದಾವೆ, ಮಧ್ಯಮ ಅವಧಿ ಬೆಳೆಗಳಿದಾವೆ, ವಾರ್ಷಿಕ ಅವಧಿಗಳು ಬೆಳೆದಾವೆ. ಈ ರೀತಿಯಾಗಿ ನಿಮಗೆ ಆ ರೀತಿಯಲ್ಲಿ ಅವುಗಳ ಬೆಳವಣಿಗೆ ಹಂತದಲ್ಲೂ ಬಹುವಾರ್ಷಿಕಗಳು ಇದಾವೆ. ಇದು ಯಾಲಕ್ಕಿ ಬಹುವಾರ್ಷಿಕ ಆದ್ರೆ ಕಡಿಮೆ ಎತ್ತರದಲ್ಲಿ ಬೆಳೆಯುವಂತದ್ದು. ಈ ರೀತಿ ಬೆಳವಣಿಗೆ ಹಂತದಲ್ಲಿ ನೋಡಿ, ಬೆಳವಣಿಗೆ ರೀತಿ ನೋಡಿದ್ರೆ ಬಹಳ ಒಂದು ವಿವಿಧತೆ ಕಾಣಬಹುದು. ಇನ್ನು ಉಪಯೋಗವನ್ನು ಯಾವ್ಯಾವ ಪದ ಭಾಗವನ್ನು ಉಪಯೋಗಿಸ್ತಿರೋದ್ರೆ ಅಲ್ಲೂ ವಿವಿಧತೆ ಕಾಣುತ್ತೆ. ನೀವು ಕೆಲವೊಂದರಲ್ಲಿ ಬೀಜನ ಉಪಯೋಗಿಸ್ಬೋದು, ಕೆಲವೊಂದರಲ್ಲಿ ಕಾಯನ್ನು ಉಪಯೋಗಿಸ್ಬೋದು, ಮೆಣಸು ಇಂಥವೆಲ್ಲ ಕಾಯನ್ನು ಉಪಯೋಗಿಸ್ತೀವಿ, ಅವೀಜ ಎಲ್ಲ ಬೀಜ ಉಪಯೋಗಿಸ್ತೀವಿ, ಇನ್ನು ಕೆಲವೊಂದರಲ್ಲಿ ಅವುಗಳ ತೊಗಟೆ ಉಪಯೋಗಿಸ್ತೀವಿ, ಉದಾಹರಣೆ ದಾಲ್ಚಿನ್ನಿ ತಗೊಂಡ್ರೆ, ಇನ್ನೊಂದರಲ್ಲಿ ಮೊಗ್ಗುಗಳನ್ನು ಉಪಯೋಗಿಸ್ತೀವಿ, ಲವಂಗ ತಗೊಂಡ್ರೆ ಮೊಗ್ಗುಗಳನ್ನು ಉಪಯೋಗಿಸ್ತೀವಿ, ಈ ರೀತಿ ಬೇರೆ ಬೇರೆ ಭಾಗಗಳನ್ನು ಉಪಯೋಗಿಸೋದ್ರಲ್ಲಿ ಎಲೆ ಕರಿಬೇವು ತಗೊಂಡ್ರೆ ಎಲೆಗಳನ್ನು ಸಹಿತ ಉಪಯೋಗಿಸ್ತೀವಿ, ಈ ರೀತಿ ಬೇರೆ ಬೇರೆ ಇದನ್ನು ತಗೊಂಡಾಗ. ಆಮೇಲೆ ವಾತಾವರಣದಲ್ಲೂ ಕೆಲವೊಂದು ಹೆಚ್ಚು ಮಳೆ ಬೀಳುವಂತ ಪ್ರದೇಶದಲ್ಲಿ ಬೆಳಿತವೆ, ಕೆಲವೊಂದು ಅತಿ ಕಡಿಮೆ ಮಳೆ ಪ್ರದೇಶ ಬೀಳ್ತವೆ, ಕೆಲವೊಂದು ಚಳಿಗಾಲದಲ್ಲಿ ಬೆಳೆಯುವಂತ ಬೆಳೆಗಳಿದಾವೆ, ಉದಾಹರಣೆಗೆ ಮೆಂತೆಗಿಂತ ಎಲ್ಲ ಪ್ರಾಮುಖ್ಯವಾಗಿ ಬೆಳೆಯುವಂಥದ್ದು ಚಳಿಗಾಲದಲ್ಲಿ, ಹಿಂಗಾರಿನಲ್ಲಿ ಬೆಳೆಯುವಂಥದ್ದು. ಈ ರೀತಿಯಾಗಿ ನಮಗೆ ಬಹಳ ವಿವಿಧ ಇಡೀ ದೇಶನು, ಇದು ನಮ್ಮ ಭಾರತದಲ್ಲೇ ತಗೊಂಡು ಇನ್ನು ಜಾಗತಿಕವಾಗಿ ಕೇಳೋದು, ಇನ್ನೂ ಅಲ್ಲದೆ ಸಾಕಷ್ಟು ಸಾಂಬಾರ ಪದಾರ್ಥಗಳು ಏನು ಶೀತೋಷ್ಣ ವಲಯದ ಅಲ್ಲಿ ಸಹಿತ ಬೆಳೆಯುವಂಥ ಬೆಳೆಗಳು ಇದಾವೆ. ಅಂದ್ರೆ ನಮ್ಮ ದೇಶ ಇದೆಯಲ್ಲ, ದೊಡ್ಡ ಭೂಭಾಗವನ್ನು ಹೊಂದಿದೆ, ಉತ್ತರದಲ್ಲಿ ಬೆಳೆಯುವಂತ ಬೆಳೆಗಳೇ ನೈಸರ್ಗಿಕವಾಗಿ ತಾನೇ ಆಯ್ಕೆ ಮಾಡ್ಕೊಂಡು ಬೆಳೀತಾ ಇರುತ್ತದೆ, ಹೌದಲ್ಲ, ಅರಣ್ಯ ಪ್ರದೇಶದೊಳಗೆ. ಮತ್ತೆ ನಮ್ಮ ಕೇರಳ ಸೈಡ್ ದಕ್ಷಿಣ ಭಾರತದಲ್ಲಿ ಕೂಡ ವಿಚಿತ್ರ ಮತ್ತು ವೈವಿಧ್ಯದಿಂದ ಕೂಡಿದಂತ ಮಸಾಲೆ ಬೆಳೆಗಳು. ನಮ್ಮ ಕರ್ನಾಟಕನ ತಗೊಂಡ್ರೆ ಯಾವ್ಯಾವ ಬೆಳೆಗಳನ್ನ ಇಲ್ಲಿ ಹೆಚ್ಚಾಗಿ ಮತ್ತು ಪ್ರಾಮುಖ್ಯತೆಯಿಂದ ಬೆಳೀತಾ ಇದೆ? ನಮ್ಮ ಕರ್ನಾಟಕದ ಏನಿದೆ ಕೇಳಿದ್ರೆ, ಈಗ ಕೇರಳ ಯಾವಾಗಲೂ ಸಾಂಬಾರ್ ಬೆಳೆಗಳಿಗೆ ಒಂದು ಮುಖ್ಯವಂತ ರಾಜ್ಯ ಅಂತ ಆಗಿತ್ತು ಮೊದಲೊಮ್ಮೆ. ಅಲ್ಲಿ ವಾತಾವರಣಕ್ಕೂ ನಮಗೂ ಬೆಳೆದ್ರೆ ನಮ್ದು ಎಲ್ಲ ರೀತಿ ವಾತಾವರಣ ಇದೆ. ಈ ಕಡೆ ಮಲೆನಾಡಿದೆ, ಹೆಚ್ಚು ಮಳೆ ಬೀಳುವಂಥ ಪ್ರದೇಶ ಕರಾವಳಿ ಇದೆ, ಆಮೇಲೆ ಬಯಲು ಪ್ರದೇಶ ಅಥವಾ ಹೆಚ್ಚಿನ ಉಷ್ಣತೆ ಇರುವಂಥ ಪ್ರದೇಶ. ಆ ಕಾರಣದಿಂದ ನಮ್ಮ ಕರ್ನಾಟಕ ಆಲ್ಮೋಸ್ಟ್ ದೇಶದಲ್ಲಿ ಬೆಳೆಯುವಂಥ ಕೆಲವೊಂದು ಬೆಳೆಗಳು ಬಿಟ್ಟರೆ, ಉದಾಹರಣೆಗೆ ಕೇಸರಿ ಇದೆಯಲ್ಲ, ಅಂತ ಒಂದೆರಡು ಕೆಲವೊಂದು ಬೆಳೆಗಳು ಬಿಟ್ಟರೆ ಅಥವಾ ಜೀರಿಗೆ ಬಿಟ್ಟರೆ ಎಲ್ಲ ಬೆಳೆಗಳನ್ನು ಬೆಳಿಬೋದು. ಆದರೆ ಬೇರೆ ಬೇರೆ ವಾತಾವರಣದಲ್ಲಿ, ಈಗ ನಾವು ತೀರ ಪ್ರದೇಶದಲ್ಲಿ ಹೋದಾಗ ನಮಗೆ ಕಾಳುಮೆಣಸು ಮತ್ತು ಜಾಯಿಕಾಯಿಯನ್ನು ಬೆಳಿಬೋದು. ಘಟ್ಟ ಪ್ರದೇಶ ಅಥವಾ ಏನು ಮಲೆನಾಡು ಅಂತೀವಲ್ಲ, ಅಲ್ಲಿ ಹೋದರೆ ನಿಮಗೆ ಯಾಲಕ್ಕಿ, ಕಾಳುಮೆಣಸು, ಅರಿಶಿನ, ಶುಂಠಿ, ಈ ರೀತಿ ಈ ಬೆಳೆಗಳನ್ನೆಲ್ಲ ಬೆಳಿಬೋದು. ಇನ್ನು ಅರೆ ಮಲೆನಾಡು ಅಂತ ಏನಂತೀವಲ್ಲ, ಈಗ ಧಾರವಾಡದಿಂದ ಸಿರಿದು ಬೆಳವಣಿಗೆ ಇಲ್ಲೆಲ್ಲ ನಮ್ಗೆ ಏನು ಕೇಳಿದ್ರೆ, ಈ ಕೆಲವೊಂದು ಬೆಳೆಗಳು ಈ ಕಡೆನೂ ಬರ್ತಾ ಇದಾವೆ. ಉದಾಹರಣೆಗೆ ಕಾಳುಮೆಣಸು ಓನ್ಲಿ ಇದಕ್ಕಷ್ಟೇ ಬೆಳೆಯುವಂಥದ್ದೇನು ಬೆಳೆ ಆಗಿತ್ತಲ್ಲ ಇಲ್ಲಿ ಘಟ್ಟ ಪ್ರದೇಶದಲ್ಲಿ, ಈಗ ಅದನ್ನು ಸಹಿತ ಅಡಿಕೆ ತೆಂಗು ಅಂತ ನೆರಳು ಪ್ರದೇಶದಲ್ಲಿದ್ದರೆ ಇಲ್ಲೂ ಸಹಿತ ಬೆಳಿಬೋದು. ಇವೆಲ್ಲ ಹೆಚ್ಚು ಮಳೆ ಅಥವಾ ಸಾಧಾರಣ ಮಳೆ ಬೀಳುವಂಥದ್ದು. ಇನ್ನು ಕಡಿಮೆ ಮಳೆ ಬೀಳುವಂಥ ಬಯಲು ಪ್ರದೇಶಗಳಲ್ಲಿ ನಮಗೆ ಮುಖ್ಯವಾದಂಥ ಬೆಳೆ ಅಂದರೆ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಆಮೇಲೆ ಎಲ್ಲ ಈಗೇನು ಇತ್ತೀಚೆಗೆ ಹೊಸ ಹೊಸ ಬೆಳೆಗಳನ್ನು ನಾವು ಸೇರ್ತಾ ಇದ್ದೀವಿ, ಅದರಲ್ಲಿ ಅಜವಾನ್ ಒಂದು ಹೌದು, ಕೊತ್ತಂಬರಿ ಹೌದು, ಇವುಗಳನ್ನು ಈ ರೀತಿ. ಇನ್ನೊಂದು ನಾವು ಯಾವಾಗಲೂ ಮರೆಯುವಂಥ ಒಂದು ಮುಖ್ಯವಾದಂಥ ಮಸಾಲೆ ಬೆಳೆ ಏನು ಕೇಳಿದ್ರೆ ಹುಣಸೆ. ಇದು ಎಂದು ಬಯಲು ಪ್ರದೇಶಗಳಲ್ಲಿ ಹೆಚ್ಚುವಂಥದ್ದು. ನಮ್ಗೆ ಇದು ಹೇಗಿದೆ ಕೇಳಿದ್ರೆ, ಕಡಿಮೆ ಮಳೆ ಕರ್ನಾಟಕ ಮುಖ್ಯವಾದಂಥ ಒಂದು ರಾಜ್ಯ ಇದರಲ್ಲಿ ಬೆಳೆಯುವಂಥದ್ರಲ್ಲಿ. ಮತ್ತದವರು ನೂರಾರು ವರ್ಷ ನೂರಾರು ವರ್ಷ ಇದೆ, ಈ ಕಡಿಮೆ ನೀರಿನ ಲಭ್ಯತೆ ಇದ್ದಲ್ಲೂ ಸಹಿತ ಅತಿ ಅಂದ್ರೆ ಒಂದು ಅಂತ ಒಳ್ಳೆ ಜಮೀನು ಅಲ್ದೋದ್ರೂ ಸಹಿತ ಬೆಳೆಯುವಂತ ಒಂದು ಬೆಳೆ. ಇದಕ್ಕಿಂತ ಮಣ್ಣೇ ಬೇಕು ಹಂಗೇನ್ರಿ ಇರುತ್ತಾ? ಈಗೇನಾಗತ್ತೆ, ಈಗ ನಾವೀಗೇನು ಈಗ ಪ್ರದೇಶಗಳನ್ನು ಹೇಳಿದ್ವಲ್ಲ ಅದೇ ರೀತಿಯಲ್ಲಿ ಅವುಗಳಿಗೆ ಮಣ್ಣಿನ ಒಂದು ಗುಣಧರ್ಮಗಳು ಮುಖ್ಯ ಆಗುತ್ತೆ. ಈಗ ಉದಾಹರಣೆಗೆ ಉಸುಕು ಮಣ್ಣಿರ್ಬೋದು ಅಥವಾ ಜಂಬಿಟ್ಟಿಗೆ ಮಣ್ಣು ಬರ್ಬೋದು, ಅಲ್ಲ ಅಂಥಲ್ಲೆಲ್ಲ ಏನು ಕೇಳಿದ್ರೆ ನಾವು ಈಗ ಈ ಏನು ಬಹುವಾರ್ಷಿಕ ಬೆಳೆಗಳಿದಾವಲ್ಲ, ಕಾಳುಮೆಣಸು, ಯಾಲಕ್ಕಿ ಅಥವಾ ಮರದ ಬೆಳೆಗಳು, ಮೆರದ ಸಾಂಬಾರು ಪದಾರ್ಥ ಅಂತೀವಿ, ಲವಂಗ, ಜಾಯಿಕಾಯಿ ಮತ್ತು ಚಕ್ಕೆ, ಇವುಗಳನ್ನು ಅಂಥ ಪ್ರದೇಶದಲ್ಲಿ ಬೆಳ್ಬೋದು. ಇನ್ನು ಎರಡು ಗಡ್ಡೆ ತರಕಾರಿಗಳಿದಾವೆ, ಯಾವುದು ಶುಂಠಿ ಮತ್ತು ಅರಿಶಿನ, ಇವಕ್ಕೇನು ಕೇಳಿದ್ರೆ ಫಲವತ್ತಾದ ಮಣ್ಣು ಬೇಕು, ಆದರೆ ನೀರು ಬಸ್ದು ಹೋಗ್ತಾ ಇರಬೇಕು. ಇದರಲ್ಲಿ ಶುಂಠಿಗೆ ಸ್ವಲ್ಪ ಹೆಚ್ಚಿನ ಮಳೆ ಬೀಳುವಂಥ ಪ್ರದೇಶ ಆಗಿರಬೇಕು, ತಂಪಿರುವಂಥವು. ಆದರೆ ಅರಿಶಿನ ಹೇಗೆ ಕೇಳಿದ್ರೆ ಎಲ್ಲ ಪ್ರದೇಶಗಳು ಬರುವಂಥದ್ದು, ತೀರ ಪ್ರದೇಶದಿಂದ ಹಿಡಿದು ಬಯಲು ಪ್ರದೇಶದಲ್ಲೂ ಅದು ನೀರು ಬೇಕು. ಅಂದ್ರೆ ಕನಿಷ್ಠ ಒಂದು 8 ತಿಂಗಳ ಬೆಳೆ ಅದು, ಅದಕ್ಕೆ ನೀರು ಬೇಕಾಗ್ತದೆ, ನೀರಿನ ಅವಶ್ಯಕತೆ ಭಾಳ ಮುಖ್ಯ. ಸೊ ಇದು ಎಲ್ಲ ಪ್ರದೇಶದಲ್ಲಿ ಬರುವಂಥದ್ದು. ಇನ್ನು ಆದರೆ ಕಾಳುಮೆಣಸೆಲ್ಲ ಏನು ಕೇಳಿದ್ರೆ ಇವಕ್ಕೆ ಸ್ವಲ್ಪ ವಾತಾವರಣದಲ್ಲಿ ಆರ್ದ್ರತೆ ಬೇಕು, ಉಷ್ಣತೆ ಭಾಳ ಒಂದು ವ್ಯತ್ಯಾಸ ಆಗಬಾರ್ದು, ಹಗಲಿಂದು ಮತ್ತು ರಾತ್ರಿ ಉಷ್ಣತೆಯಲ್ಲಿ ವ್ಯತ್ಯಾಸ ಆಗಬಾರ್ದು, ಸ್ವಲ್ಪ ನೆರಳಿನ ಪ್ರದೇಶದಲ್ಲಿ ಸಹಿತ ಬೆಳೆಯುವಂಥ ಯಾಲಕ್ಕಿ ಮತ್ತು ಮೆಣಸು ಇವು ಮತ್ತು ಜಾಯಿಕಾಯಿ ಸಹಿತ ಇವೆಲ್ಲ ಈ ರೀತಿ ಬೆಳೆದು. ಇನ್ನು ಏನು ಹಿಂಗಾರು ಅಂತೀವಲ್ಲ, ಬೀಜದಿಂದ ಬೆಳೆಯುವಂಥ ಕಡಿಮೆ ಅವಧಿಯಲ್ಲಿ ಬೆಳೆಯುವಂಥ ಬೆಳೆಗಳು, ಅವಕ್ಕೆ ಏನು ಕೇಳಿದ್ರೆ ಕಡಿಮೆ ಉಷ್ಣತೆ ಬೇಕು, ಮಳೆ ಕಡಿಮೆ ಇರಬೇಕು, ವಾತಾವರಣ ಪೂರ್ತಿ ಶುಷ್ಕವಾಗಿರಬೇಕು. ಇಂಥ ಪ್ರದೇಶಗಳಲ್ಲಿ ಈ ಬೀಜದಿಂದ ತುಂಬ ಬೆಳೆಯುವಂಥ ಕೊತ್ತಂಬರಿ ಇರ್ಬೋದು, ಮೆಂತೆ ಇರ್ಬೋದು ಅಥವಾ ಅಜವಾನ್ ಇರ್ಬೋದು, ಇವನ್ನು ಬೆಳೆಯಬಹುದು. ಬಯಲುಸೀಮೆಯಲ್ಲಿ ಬೆಳಿಬಹುದಾದಂತ ಬೆಳೆಗಳು ಬಯಲು ಸೀಮೆ ಅಂತ ಅಂದ್ಕೊಳ್ಳಿ, ಏನಾಗುತ್ತೆ ನಮ್ಗೇನು ಇಲ್ಲಿ ವಾತಾವರಣಗಳೇನು ಕೇಳಿದ್ರೆ ಕಡಿಮೆ ಮಳೆ, ಬಹಳಷ್ಟು ಪ್ರದೇಶಗಳಲ್ಲಿ ಕಪ್ಪು ಮಣ್ಣಿದೆ, ಸ್ವಲ್ಪ ನೀರು ಸುಲಭದಲ್ಲಿ ಬಸ್ದಿವಲ್ಲ, ಅಂತಲ್ಲಿ ಏನಿದೆಯಲ್ಲ ಕರ್ನಾಟಕದಲ್ಲಿ ಮುಖ್ಯವಾದ ಈ ಪ್ರದೇಶಗಳಲ್ಲಿ ಸ್ವಲ್ಪ ಮಣ್ಣಲ್ಲಿ ನೀರು ಹಿಡಿದುಕೊಳ್ಳುವಂತ ಒಂದಿದೆ. ಇಲ್ಲಿ ಮಳೆ ಆಶ್ರಯದಲ್ಲಿ ಸಹಿತ ಈ ಕೆಲವೊಂದು ಬೆಳೆಗಳನ್ನು ಬೆಳಿಬಹುದು. ಉದಾಹರಣೆ ನಮ್ಗೆಲ್ಲರಿಗೂ ಗೊತ್ತು ಏನು ಕೇಳಿದ್ರೆ ಮೆಣಸಿನಕಾಯಿ, ಮೆಣಸಿನಕಾಯಿ ಬೆಳ್ಳುಳ್ಳಿ ಈ ಪ್ರದೇಶದಲ್ಲಿ ಬೆಳೆಯುವಂತ ಒಂದು ಸಾಧಾರಣ ಬೆಳೆ. ಇದ್ರ ಬಿಟ್ಟು ಸಹಿತ ನಾವು ಅಜವಾನ್ ಅಥವಾ ಕೊತ್ತಂಬರಿ ಇವುಗಳನ್ನ ಬಹಳ ಒಂದು ಲಾಭದಾಯಕವಾಗಿ ಬೇರೆ ಬೆಳೆಗಳಿಗೆ ಪರಿವರ್ತನೆ ಕೂಡ, ಯಾಕೆಂದ್ರೆ ರೈತರು ಇನ್ನೂ ಅದನ್ನ ಪೂರ್ತಿ ತಗೊಂಡಿಲ್ಲ. ಈಗ ನೀವು ಏನು ಕರ್ನಾಟಕದ ಒಂದು ಗಡಿ ಪ್ರದೇಶಗಳು ಹೋದ್ರೆ, ಬಿಜಾಪುರ ಇರ್ಬೋದು, ರಾಯಚೂರು ಇರ್ಬೋದು, ಬಳ್ಳಾರಿ, ಇಲ್ಲೆಲ್ಲ ಈಗ ಅದು ಬೆಳಿಲಿಕ್ಕೆ ಶುರು ಮಾಡಿದ್ದಾರೆ ಇಂಥ ಬೆಳೆಗಳನ್ನು. ಇವೇನಾಗುತ್ತೆ ಅಂದ್ರೆ ಕಡಿಮೆ ಮಳೆಯಲ್ಲಿ ಕಡಿಮೆ ಖರ್ಚಿನಲ್ಲಿ ಬೆಳಿಬಹುದಾದಂಥ ಕಡಿಮೆ ಅವಧಿಯ ಬೆಳೆಗಳು. ಇದಲ್ಲದೆ ನೀರಾವರಿ ಇತ್ತು ಅಂತಂದ್ರೆ ಅರಿಶಿನವನ್ನು ಲಾಭದಾಯಕವಾಗಿ ಬೆಳೆಯುವಂತ ಬಯಲುಸೀಮೆ ಏನಿದೆಯಲ್ಲ ಇಲ್ಲಿ ಲಾಭದಾಯಕವಾಗಿ ಬೆಳಿಬಹುದು. ಇಲ್ಲಿ ಮಸಾಲೆ ಬೆಳೆಗಳಲ್ಲಿ ಸಸ್ಯಾಭಿವೃದ್ಧಿ ಮಾಡಬೇಕಾಗಿತ್ತು ಅಂದ್ರೆ ಈಗ ಅಂಗಾಂಶ ಕೃಷಿ ಅಂತ ತಂತ್ರಜ್ಞಾನ ಬಂದಾಗೂ ಕೂಡ ಇಲ್ಲಿ ಏನೇನು ಮಾಡಬಹುದು, ಎಂತೆಂಥ ರೀತಿಯಲ್ಲಿ ಮಾಡಿದ್ರೆ ಒಳ್ಳೆಯದು? ಇಲ್ಲಿ ಹೆಂಗಿದೆ ಕೇಳಿದ್ರೆ ಈಗ ಏನು ಮಸಾಲೆ ಬೆಳೆಗಳು ಎಷ್ಟು ವೈವಿಧ್ಯತೆ, ಅದೇ ರೀತಿ ಪ್ರತಿಯೊಂದು ಗಿಡಕ್ಕೂ ಅದರದ್ದೇ ಆದಂಥ ಸಸ್ಯಾಭಿವೃದ್ಧಿ ವಿಧಾನ ಇದೆ. ಈಗ ಕೆಲವೊಂದನ್ನು ಕಾಂಡ ತುಂಡಿಂದ ಮಾಡ್ಬೋದು. ಅದರಲ್ಲಿ ಮುಖ್ಯವಾಗಿ ನಾವು ಈ ರೀತಿ ಅಭಿವೃದ್ಧಿ ಪಡಿಸುವಂಥದ್ದು ಕಾಳುಮೆಣಸು, ಇದರಲ್ಲಿ ಯಾವುದೇ ಬಳ್ಳಿದ ತುಂಡುಗಳಿಂದ ಮಾಡ್ಬೋದು. ಇನ್ನು ಅದು ಅರಿಶಿನ ಮತ್ತು ಶುಂಠಿಗಳನ್ನು ಗಡ್ಡೆಗಳಿಂದ ಮಾಡ್ಬೋದು. ಇನ್ನು ಬೀಜದಿಂದ ಬಹಳಷ್ಟು ಇನ್ನು ಮಸಾಲೆ ಬೆಳೆಗಳನ್ನೆಲ್ಲ ಬೀಜದಿಂದ ಮಾಡ್ತೀವಿ. ಅದು ಯಾಲಕ್ಕಿ ಇರ್ಬೋದು ಅಥವಾ ಈ ಬೀಜ ತರಕಾರಿ ಇರ್ಬೋದು, ಲವಂಗ ಇರ್ಬೋದು, ಇವೆಲ್ಲ ಬೀಜದಿಂದ. ಕೆಲವೊಂದನ್ನು ಮಾತ್ರ ನಾವು ಬಹುವಾರ್ಷಿಕ ಬೆಳೆಗಳನ್ನು, ಹಣ್ಣಿನ ಬೆಳೆಗಳನ್ನು ನಾವು ಸಾಧಾರಣವಾಗಿ ಕಸಿಗಿನ ಮೂಲಕನೇ ಮಾಡ್ತೀವಿ. ಆದರೆ ಇಲ್ಲಿ ಕೆಲವೊಂದೇ ಬೆಳೆಗಳನ್ನು ಆ ರೀತಿ ಮಾಡಲಿಕ್ಕೆ ಸಾಧ್ಯ ಇದೆ. ಅದರಲ್ಲಿ ಒಂದು ಹುಣಸೆ, ಇನ್ನೊಂದು ಜಾಯಿಕಾಯಿ, ಇವುಗಳನ್ನು ಕಸಿ ಮೂಲಕ ಅಭಿವೃದ್ಧಿಪಡಿಸ್ತೀವಿ. ಇದರಲ್ಲೂ ಸುಧಾರಣೆಗಳಾಗಿದ್ದಾವೆ, ಬೇರೆ ಏನು ರಂಗದಲ್ಲಿ ಆದಂಗೆ ಇದರಲ್ಲೂ ಸಸ್ಯಾಭಿವೃದ್ಧಿ ವಿಧಾನದಲ್ಲಿ ಸಾಕಷ್ಟು ಸುಧಾರಣೆಗಳಾಗ್ತಾ ಇದೆ. ಅದರಲ್ಲಿ ಒಂದು ಮುಖ್ಯವಾದದ್ದು ಅಂತಂದರೆ ಕಾಳುಮೆಣಸಿನಲ್ಲಿ ನಾವು ಬರೀ ತುಂಡನ್ನು ಮಾಡಿ ಮಾಡ್ತಿದ್ವಿ, ಅದರಿಂದ ಏನು ಒಂದಿಗೆ ಬಳ್ಳಿಯಿಂದ ಭಾಳ ಒಂದು 10-15 ಬರ್ತಿದ್ವು. ಆದರೆ ಈಗ ಅದರ ಸಾಕಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿಪಡಿಸಬೇಕಂತಾದರೆ ಕಾಲಮ್ ಮೆಥಡ್ ಅಂತೀವಿ, ಅಂದರೆ ಒಂದು ದಂತಿಯ ಜಾಲರಿ ಇದ್ರಾಳಿ, ಅದರೊಳಗೆ ಮಣ್ಣು ಮತ್ತು ಏನು ಎರೆಗಳ ಗೊಬ್ಬರ ಹಾಕಿ ಅದು ಸುತ್ತಲೂ ಬಳ್ಳಿ ಹಬ್ಬಿಸೋದು. ಅದರಿಂದ ಏನಾಗುತ್ತೆ, ಆ ಬಳ್ಳಿಗಳಲ್ಲಿ ಎಲ್ಲೆಲ್ಲಿ ಅದನ್ನು ಹತ್ಕೊಳ್ತಾವಲ್ಲ ಅಲ್ಲೆಲ್ಲ ಬೇರು ಬಂದು ಒಂದು ಬಳ್ಳಿಯಿಂದ 10-15 ನಮಗೆ ಒಂದು ತುಂಡುಗಳು ಸಿಗ್ತವೆ. ಇದ್ರ ಒಂದು ಬೆಳೆ ಮಾಡಿದಾಗ ಒಂದು ಗಿಡದಿಂದ ಒಂದು ವರ್ಷಕ್ಕೆ 40 ಗಿಡ ಬರುತ್ತೆ. ಈ ರೀತಿ ಬೇಗನೆ ಸಸ್ಯಾಭಿವೃದ್ಧಿ ಮಾಡುವಂಥ ವಿಧಾನಗಳನ್ನು ಕಂಡುಕೊಂಡಿದ್ದೀವಿ. ಇನ್ನು ಅರಿಶಿನ ಮತ್ತು ಶುಂಠಿಯಲ್ಲಿ ನಮ್ಗೆ 1 ಎಕರೆಗೆ 6-8 ಕ್ವಿಂಟಲ್ಲು ಬೀಜ ಬೇಕಾಗುತ್ತೆ. ಇಷ್ಟು ಪ್ರಮಾಣದಲ್ಲಿ ಬೀಜವನ್ನು ಸಂಗ್ರಹಣೆ ಮಾಡೋದಿರ್ಬೋದು ಅಥವಾ ರೋಗರಹಿತವಾದಂಥ ಬೀಜ ನಾವು ಪಡೆಯೋದು ಕಷ್ಟ. ಅಂಥ ಸಮಯದಲ್ಲಿ ಈ ಬೀಜಗಳ ಪ್ರಮಾಣವನ್ನು ಕಡಿಮೆ ಮಾಡಿಕೊಂಡು ರೋಗರಹಿತವಾದಂಥ ಗಿಡ ಉತ್ಪಾದನೆ ಮಾಡಲಿಕ್ಕೆ ಇವುಗಳಲ್ಲಿ ಏನು ನಾವು ಮೆಣಸಿನಕಾಯಿ ಎಲ್ಲ ಏನು ಟ್ರಾನ್ಸ್ಪ್ಲಾಂಟ್ ಅಂದರೆ ಸಸಿ ಮಡಿ ಮಾಡಿ ಮಾಡ್ತೀವಿ, ಅದೇ ರೀತಿಯಲ್ಲಿ ಸಣ್ಣ ಸಣ್ಣ ತುಂಡುಗಳನ್ನು ಮಾಡಿ ಅವುಗಳನ್ನು ಸಸಿ ಮಾಡಿ ಮಾಡುವಂಥ ಪದ್ಧತಿ ಬಂದಿದೆ. ಇದರಲ್ಲಿ ನಾವು ರೋಗರಹಿತವಾದಂಥ ಗಿಡಗಳನ್ನು ಉತ್ಪಾದನೆ, ಬೀಜನೂ ಕಡಿಮೆ ಮಾಡ್ಬೋದು, ರೋಗರಹಿತ ಈ ರೀತಿ ಇದೆ. ಇನ್ನು ತಾವು ಹೇಳದಂಗೆ ಅಂಗಾಂಶ ಕೃಷಿ, ಈಗ ಸಾಕಷ್ಟು ಒಂದು ಮಸಾಲೆ ಬೆಳೆಗಳು ಅಂಗಾಂಶ ಕೃಷಿ ಇನ್ನೂ ಇಲ್ಲ, ಆದರೂ ಸಹಿತ ಕೆಲವೊಂದು ಬೆಳೆಗಳಲ್ಲಿ ಕಾಳುಮೆಣಸು ಮತ್ತು ಯಾಲಕ್ಕಿಯಲ್ಲಿ ಈ ಒಂದು ವಿಧಾನವನ್ನು ವಾಣಿಜ್ಯವಾಗಿ ನಾವು ಉಪಯೋಗಿಸ್ತಾ ಇದ್ದೀವಿ. ಅಲ್ಲಿ ಕಸಿ ಕೂಡ ಕಟ್ತಾರೆ. ಹಾಂ ಹೌದು, ತಾವು ಹೇಳಿದ್ರೆ ಈಗ ಕಾಳುಮೆಣಸಿನಲ್ಲಿ ಕಸಿ ಮೂಲಕ ಒಂದು ಅಭಿವೃದ್ಧಿಪಡಿಸುವಂಥದ್ದು ಇತ್ತೀಚಿನ ವಿಧಾನ. ಅದರಲ್ಲಿ ಏನಿದೆ, ಒಂದು ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ ಉಪಯೋಗ ಆಗುತ್ತೆ. ಈ ಕಾಳುಮೆಣಸಲ್ಲಿ ಪ್ರಮುಖವಾದಂಥ ಒಂದು ರೋಗ ಅಂದರೆ ಸೊರಗು ರೋಗ. ಇದನ್ನು ಯಾವುದೇ ನಮ್ಮ ತಳಿಗಳು ಅಂಥ ಒಂದು ಅದಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿಲ್ಲ. ಅಂಥ ಸಮಯದಲ್ಲಿ ನಮಗೊಂದು ಹಿಪ್ಪಲಿ ಅಂತ ಒಂದು ಕಾಡು ಜಾತಿ ಗಿಡ ಇದೆ, ಇದ್ರ ಮೇಲೆ ಕಸಿ ಮಾಡಿದ್ರೆ ಸೊ ಈ ಒಂದು ಸೊರಗು ರೋಗವನ್ನು ತಡೆಗಟ್ಬೋದು. ಆದರೆ ಒಂದೇನು ನೆನಪಿಡಬೇಕಾದ ಅಂಶ ಏನು ಕೇಳಿದ್ರೆ, ಈ ಒಂದು ಹಿಪ್ಪಲಿಂದ ಕಸಿ ಮಾಡಿದಂಥ ಗಿಡಗಳು ಸ್ವಲ್ಪ ಹೆಚ್ಚಿನ ನೀರು ಲಭ್ಯತೆ ಇದ್ರೆ ಮಾತ್ರ ಅವು ಸರಿಯಾಗಿ ಬೆಳೀತವೆ, ಇಲ್ಲಾಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಈ ಸುಧಾರಿತ ತಳಿಗಳನ್ನು ಹಾಕಬೇಕು ಅಂತೇಳಿ. ಯಾಕಂದ್ರೆ ನಾವು ಎಷ್ಟೋ ಸರಿ ಹೇಳ್ತೀವಿ, ರೋಗಕ್ಕೆ ನಿರೋಧಕ ಶಕ್ತಿ, ಕೀಟಕ್ಕೆ ನಿರೋಧಕ ಶಕ್ತಿ, ಸ್ವಲ್ಪ ಹವಾಮಾನದಲ್ಲಿ ವೈಪರೀತ್ಯ ಆದರೆ ನಿರೋಧಕ ಶಕ್ತಿ, ಅದನ್ನೆಲ್ಲಾನು ಸಹಿಸ್ಕೊಂಡು ಬೆಳೆಯುವಂಥ ಶಕ್ತಿ ಬೇಕಾದಂಥ ತಳಿಗಳು ನಮಗೆ ಬೇಕು, ಹೀಗೆಲ್ಲ ಹೇಳ್ತಾರೆ. ಇಲ್ಲಿ ಸುಧಾರಿತ ತಳಿಗಳು ಮಸಾಲೆ ಬೆಳೆಯಲ್ಲಿ, ಇದರಲ್ಲಿ ಕೆಲವೊಂದು ಬೆಳೆಗಳಲ್ಲಿ ಮಾತ್ರ ಲಭ್ಯ ಇದೆ. ಇಲ್ಲಿ ಏನಿದೆ ಸಂಶೋಧನೆ, ಇನ್ನೂ ಅಂತಹ ಒಂದು ಬೇರೆ ಬೆಳೆಗಳಲ್ಲಿ, ನಮ್ಮ ಬೇಸಾಯ ಬೆಳೆಗಳಲ್ಲಿ ಆದಷ್ಟು ಪ್ರಮಾಣದಲ್ಲಿ ಆಗಿಲ್ಲ. ಆದರೂ ಸಹಿತ ಕೆಲವೊಂದು ಬೆಳೆಗಳಲ್ಲಿ ಸಾಕಷ್ಟು ಹೊಸ ಹೊಸ ತಳಿಗಳನ್ನು ಬಂದಿದ್ದಾವೆ. ಅದರಲ್ಲಿ ಪ್ರಮುಖವಾದಂಥ ಸಂಶೋಧನಾ ಕೇಂದ್ರ ಕೇರಳದಲ್ಲಿ ಭಾರತೀಯ ಸಾಲೆ ಬೆಳೆಗಳ ಸಂಶೋಧನಾ ಕೇಂದ್ರ ಇದೆ ಕಾಲಿಕತ್ನಲ್ಲಿ. ಅದು ಸಾಕಷ್ಟು ಏನು ಮೆಣಸು, ಕರಿಮೆಣಸು ಇರ್ಬೋದು ಅಥವಾ ಅರಿಶಿನ, ಶುಂಠಿ, ಇವುಗಳಲ್ಲೆಲ್ಲ ಸಾಕಷ್ಟು ತಳಿಗಳನ್ನು ಅಭಿವೃದ್ಧಿಪಡಿಸಿದೆ. ಅವರ ಅದಕ್ಕೆ ಅಲ್ಲಿರ್ಬೋದು ಅಥವಾ ಅದರ ಒಂದು ಅಂಗಸಂಸ್ಥೆಗಳಿದ್ದಾವೆ, ಇಲ್ಲಿ ಅಪ್ಪಂಗಲ ಅಂತಿದೆ, ಅಥವಾ ಅವರು ನಮ್ಮ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಿಗೆ ಒಂದು ಸಹಾಯವನ್ನು ಕೊಟ್ಟು ಅವುಗಳನ್ನು ಅಭಿವೃದ್ಧಿಪಡಿಸ್ತಾರೆ. ಆ ಕಾರಣದಿಂದ ಅವುಗಳನ್ನು ಅಲ್ಲಾದರೂ ಬಂದು ನಮ್ಮ ಒಂದು ಕರ್ನಾಟಕದಲ್ಲಿರುವಂಥ ಕೃಷಿ ವಿಶ್ವವಿದ್ಯಾಲಯಗಳಿದೆ, ಧಾರವಾಡ, ಬೆಂಗಳೂರು ಅಥವಾ ಶಿವಮೊಗ್ಗ ಅಥವಾ ತೋಟಗಾರಿಕಾ ವಿಜ್ಞಾನಗಳ ಮಹಾವಿದ್ಯಾಲಯ ಬಾಗಲಕೋಟೆ ಮತ್ತು ಅದರ ವಿವಿಧ ಕಾಲೇಜುಗಳ ಸಹಿತ ಎಲ್ಲ ಕರ್ನಾಟಕಕ್ಕೆ ಏನು ಸೂಕ್ತವಂಥ ಮಸಾಲೆ ಬೆಳೆಗಳಿದ್ದಾವಲ್ಲ ಅವುಗಳ ತಳಿಗಳು ಲಭ್ಯ ಇದೆ. ಅವುಗಳನ್ನು ತಾವು ಸೂಕ್ತ ಸಮಯದಲ್ಲಿ ಅನ್ನೋದನ್ನು ಅವುಗಳನ್ನು ಸಂಪರ್ಕಿಸಿ ಇವುಗಳನ್ನು ಪಡೆಯಬಹುದು. ಹೆಚ್ಚು ಕಡಿಮೆ ನಾವು ಮುಖ್ಯ ಬೆಳೆಯಾಗಿ ಅಡಿಕೆ ಇರ್ಬೋದು ಅಥವಾ ಬೇರೆ ಬೇರೆ ತೆಂಗು ಇರ್ಬೋದು, ಇನ್ನು ಕೃಷಿ ಅರಣ್ಯ ಬೆಳೆಗಳನ್ನು ಬೆಳೀತಾ ಇರ್ತೀವಿ. ಅಲ್ಲಿ ನೆರಳಿನಲ್ಲಿ ಬೆಳೆಸಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಒಂದು, ಅಥವಾ ಮುಖ್ಯ ಬೆಳೆಯಲ್ಲಿ ಹೆಚ್ಚು ಬಿಸಿಲನ್ನು ಬಯಸಿ ಬೆಳೆಯುತ್ತೆ ಗಿಡ ಅಂತೇಳಿದಾಗ ನಾವು ಇಡಿಯಾಗಿ ಮಸಾಲೆ ಬೆಳೆಯನ್ನು ಬೆಳೀಲಿಕ್ಕೂ ಕೂಡ ಸಾಧ್ಯತೆ ಇದೆ. ಇಲ್ಲಿ ಏನನ್ನ ಗಮನಿಸಬೇಕು ಅಲ್ಲ, ಇಲ್ಲಿ ಏನಿದೆ ಈಗ ಭಾಳಷ್ಟು ಸಾರಿಗೆ ಕೆಲವೊಂದು ಏನು ಈ ಮಸಾಲೆ ಬೆಳೆಗಳಿದ್ವಲ್ಲ ಅವುಗಳನ್ನು ಪ್ರಧಾನ ಬೆಳೆಯಾಗಿ ಬೆಳೆಯುವಂಥ ಸಾಧ್ಯತೆಗಳು ಕಡಿಮೆ. ಯಾಕೆ ಕೇಳಿದ್ರೆ ಇವುಗಳಿಗೆ ಕೆಲವೊಂದು ಸಾಕಷ್ಟು ಬಹುವಾರ್ಷಿಕ ಮಸಾಲೆ ಬೆಳೆಗಳೇನಿದಾವಲ್ಲ ಇವು ಏನಿದೆ ಇವು ಸ್ವಲ್ಪ ನೆರಳಬೇಕು, ಇವಕ್ಕಾಗಿ ನೀವು ಕೃತಕವಾಗಿ ನೆರಳಂತೂ ಮಾಡೋದು ಕಷ್ಟ. ಅಂತಹ ಸಮಯದಲ್ಲಿ ಇರುವಂತಹ ಬೆಳೆಗಳಲ್ಲೇ ಉದಾಹರಣೆಗೆ ಕಾಳುಮೆಣಸು ಇರ್ಬೋದು, ಯಾಲಕ್ಕಿ ಇರ್ಬೋದು, ಇವುಗಳ ನೈಸರ್ಗಿಕವಾಗಿ ನೋಡಿದ್ರೆ ಕಾಡಲ್ಲಿರುವಂತಹ ಬೆಳೆಗಳು, ಅದೇ ವಾತಾವರಣ ನಾವು ಸೃಷ್ಟಿ ಮಾಡ್ಬೇಕಂದ್ರೆ ನಮ್ಗೆ ಏನಿದೆ ಈಗ ದಕ್ಷಿಣ ಕರ್ನಾಟಕದಲ್ಲಿ ಹೋದ್ರೆ ಕಾಫಿ ಇರ್ಬೋದು, ಇಂಥ ಬೆಳೆಗಳಲ್ಲಿ ಅವುಗಳನ್ನ ಅಂತರ್ಬೆಳೆಯಾಗಿ ಮಿಶ್ರ ಬೆಳೆಯಾಗಿ ಬೆಳಿಬಹುದು. ಇಲ್ಲ ಸಾಕಷ್ಟು ಕರ್ನಾಟಕ ಈಗಂತೂ ಎಲ್ಲಾ ಕಡೆ ಅಡಿಕೆ ಬರ್ತಾ ಇದೆ, ತೆಂಗು ನಮ್ಮ ಕರ್ನಾಟಕದಲ್ಲಿ ಒಂದು ಪ್ರಮುಖ ಬೆಳೆ, ಇಲ್ಲೆಲ್ಲ ಸಾಕಷ್ಟು ಜಾಗ ಖಾಲಿ ಉಳ್ಕೊಂಡಿರ್ತದೆ, ಅವುಗಳನ್ನು ಪೂರ್ತಿ ಬೆಳೆ ಉಪಯೋಗಿಸ್ತಾ ಇರಲ್ಲ, ಅದರಲ್ಲೂ ಮಣ್ಣನ್ನು ಶೇಕಡ 50% ಉಪಯೋಗ ಆಗಿರುತ್ತೆ, ಇನ್ನು ಬೆಳೆಗೆ ಸಹಿತ ಸುಮಾರಾಗಿ 50% ಉಳಿದಿದೆ. ಇಂಥ ಸಮಯದಲ್ಲಿ ನಮಗೆ ಈ ಏನು ಮಸಾಲೆ ಬೆಳೆಗಳಲ್ಲಿ ಬಹಳ ಒಂದು ಉಪಯೋಗ ಬರುತ್ತೆ. ಯಾಕೆ ಕೇಳಿದ್ರೆ ಮಿಶ್ರ ಬೆಳೆಯಾಗಿ ಬೆಳಿಲಿಕ್ಕೆ ಇದರಲ್ಲಿ ಎರಡು ರೀತಿ ಬೆಳಿಬಹುದು, ಎರಡು ಸಾಲುಗಳ ನಡುವೆ ಬೆಳೆಯುವಂಥ ಬೆಳೆಗಳು, ಉದಾಹರಣೆ ಲವಂಗ ಇರ್ಬೋದು ಅಥವಾ ಜಾಯಿಕಾಯಿಯನ್ನು ಹೆಚ್ಚು ಮಳೆ ಬೆಳೆ ಪ್ರದೇಶಗಳಲ್ಲಿ ಮಿಶ್ರ ಬೆಳೆಯಾಗಿ ಬೆಳಿಬಹುದು. ಇನ್ನು ಅಡಿಕೆ ಮತ್ತು ತೆಂಗಿನ ಮರಗಳಿಗೆ ಹಬ್ಬಿಸ್ಕೊಂಡು ನಾವು ಕಾಳುಮೆಣಸನ್ನು ಬೆಳಿಬಹುದು, ಇದು ಹೆಚ್ಚು ಮಳೆ ಬೀಳುವಂಥ ಪ್ರದೇಶಗಳಲ್ಲಿ. ಇಲ್ಲ ಈ ಅಡಿಕೆ ಮತ್ತು ತೆಂಗುಗಳ ಅಥವಾ ಯಾವುದೇ ಬಹುವಾರ್ಷಿಕ ಬೆಳೆ ಮಾವು ಇರ್ಬೋದು, ಇವುಗಳ ಪ್ರಾರಂಭಿಕ ಹಂತದಲ್ಲಿ ಒಂದು ಮೊದಲನೇ 5-10 ವರ್ಷದ ಒಳಗಡೆ ಪೂರ್ತಿ ಇನ್ನು ಏನು ಆವರಿಸಿಕೊಂಡಿರಲ್ಲ, ಆ ಸಮಯದಲ್ಲಿ ನೀವು ಇವುಗಳನ್ನು ಅಂತರ ಬೆಳೆಯಾಗಿ ಬೆಳೆಯುವುದು. ಇದರಲ್ಲಿ ಶುಂಠಿ ಭಾಳ ಮುಖ್ಯ ಬರುತ್ತೆ, ಅರಿಶಿನ ಇವೆರಡುಗಳನ್ನು ಇಂಥ ಪ್ರದೇಶಗಳಲ್ಲಿ ಅರೆ ಮಲೆನಾಡು ಅಥವಾ ಮಲೆನಾಡಿನ ಪ್ರದೇಶಗಳಲ್ಲಿ ಅಂತರ ಬೆಳೆಯಾಗಿ ಬೆಳೀಲಿಕ್ಕೆ ಸಾಧ್ಯ ಇದೆ. ಇನ್ನು ತಾವೇನು ಕೇಳಿದಂತೆ ಅದನ್ನು ಇತರ ಬಯಲು ಪ್ರದೇಶಗಳಲ್ಲಿ ಇವುಗಳನ್ನು ಪ್ರಧಾನ ಬೆಳೆಯಾಗಿ ಇದು ಸಾಧ್ಯತೆ ಇದೆ. ಈಗ ಅರಿಶಿನ ಇರ್ಬೋದು, ಮೆಣಸಿನಕಾಯಿ ಎಲ್ಲ ನಾವು ಸಾಧಾರಣವಾಗಿ ಏಕ ಬೆಳೆಯಾಗಿ ಬೆಳೆಯುವಂಥ ರೂಢಿ ಇದೆ. ಇದಲ್ಲದೇನು ಸಹಿತ ಈಗ ಏನಾಗ್ತಾ ಇದೆ, ಹವಾಮಾನ ವೈಪರೀತ್ಯ ಇದೆ, ಭಾಳಷ್ಟು ಸಾರಿ ಒಂದು ಬೆಳೆ ಬೆಳೆದಾಗ ಹಾನಿಯಾಗುವಂಥ ಸಾಧ್ಯತೆ ಇದ್ದಾಗ ಎರಡು ಬೆಳೆಗಳನ್ನು ಕೂಡಿಸ್ಕೊಂಡು ಬೆಳೆದ್ರೆ ಏನು ಹತ್ತಿ ಸಂಗಡ ಮೆಣಸಿನಕಾಯಿ, ಇದು ನಮ್ಮ ಧಾರವಾಡ ಜಿಲ್ಲೆಯಲ್ಲೆಲ್ಲ ಪ್ರಮುಖವಾಗಿರುವಂಥ ಒಂದು ಬೆಳೆ ಸಂಯೋಜನೆ, ಅಥವಾ ಈರುಳ್ಳಿ ಸಂಗಡ ಕೊತ್ತಂಬರಿ ಬೆಳೆಯುವಂಥದ್ದು, ಈ ರೀತಿಯಾಗಿ ಎರಡು ಬೆಳೆಗಳನ್ನು ಕೂಡಿಸ್ಕೊಂಡು ಸಾಲಿಗೆ ಬಂದ್ರಂತ ಇರ್ಬೋದು ಅಥವಾ 4 ಸಾಲಿಗೆ ಬಂದ್ರಂತ ಇರ್ಬೋದು, ಈ ರೀತಿ ಬೆಳೆದ್ರಿಂದ ಆ ರೀತಿ ಬೆಳೆದ್ರಿಂದ ನಮ್ಗೇನಾಗುತ್ತೆ ಒಂದು ಎಕ್ಸ್ಟ್ರಾ ಏನು ನಮಗೆ ಒಂದು ಆದಾಯ ಬರಲಿಕ್ಕೆ ಸಹಾಯ ಆಗುತ್ತೆ. ಪ್ರಧಾನ ಬೆಳೆ ಬಂತು ಅಂತ ರೋಗದಿಂದ ಕೀಟದಿಂದ ಹಾನಿ ಆಯಿತು ಅಂತ ಸಹಿತ ನಮಗೆ ಬೆಳಿಲಿಕ್ಕೆ ಆದಾಯವನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಮ್ಮ ತೋಟ ಅಥವಾ ಗದ್ದೆ ಅಥವಾ ಹೊಲದಲ್ಲಿ ಒಂದು ಸ್ವಲ್ಪ ಅರಣ್ಯ ಪ್ರದೇಶ ಇದೆ, 1 ಎಕರೆ 1.5 ಎಕರೆ 1/2 ಎಕರೆ ಇಷ್ಟೆಲ್ಲನೂ ಇರುತ್ತೆ. ನೀವು ಹೇಳಿದ್ರಿ ಮೂಲತಃ ಇವು ಅರಣ್ಯ ಪ್ರದೇಶದಿಂದ ಬಂದಂಥ ಬೆಳೆಗಳು ಅಂತ. ಆ ರೀತಿಯ ಅರಣ್ಯ ಒಂದು ವಾತಾವರಣ ಇರುವಂತಹ ಪ್ರದೇಶದೊಳಗೆ ಮತ್ತೆ ಆ ಅರಣ್ಯ ವಾತಾವರಣದಲ್ಲಿ ಇಂಥ ಗಿಡಗಳನ್ನು ಹಾಕಲಿಕ್ಕೆ ಸಾಧ್ಯತೆ ಇದೆ? ಹೌದು, ಏನಿದೆ ಇಲ್ಲಿ ಕೃತಕವಾಗಿ ಅರಣ್ಯವನ್ನ ಮಾಡಿದಾಗ ನಾವು ಕೆಲವೊಂದು ಒಂದೇ ಜಾತಿ ಗಿಡಗಳನ್ನ ಆಯ್ಕೆ ಮಾಡ್ತೀವಿ. ಉದಾಹರಣೆಗೆ ಅಕೇಶಿಯಾ, ಬಹಳಷ್ಟು ಕಡೆಗೆ ಅಕೇಶಿಯಾ ಸುಲಭದಲ್ಲಿ ಬೆಳೆಯುವಂಥದ್ದು ಅಕೇಶಿಯಾ ಬೆಳಿತೀವಿ, ಇಲ್ಲ ಸಾಗುವಾನಿ ಬೆಳಿತೀವಿ. ಇವೆರಡು ಬೆಳೆಗಳು ಬಂದಾಗ ಇಲ್ಲಿ ನಮ್ಮ ಸಾಧಾರಣ ಒಂದು ರೈತರು ಕೇಳುವಂಥ ಮುಖ್ಯವಾದ ಪ್ರಶ್ನೆ, ಇಲ್ಲಿ ನಾವು ಕಾಳುಮೆಣಸು ಹಾಕ್ತೀವಿ, ಇಲ್ಲಿ ಏಲಕ್ಕಿ ಹಾಕ್ತೀವಿ, ಬರ್ತದೆಯಾ ಅಂತೇಳಿ. ಯಾಕೆ ನೆರಳಿರ್ತದಲ್ಲ ಇಡೀ ವರ್ಷ. ಆದರೆ ಒಂದು ಸ್ವಲ್ಪ ನಾವು ನೆನಪಿಟ್ಕೋಬೇಕು, ಈ ಬೆಳೆಗಳನ್ನು ಬೆಳೆಯುವಾಗ ಅವುಗಳಿಗೆ ಒಂದು ಏನಿದೆಲ್ಲ ಹೊಂದಾಣಿಕೆ ಆಗುವಂಥ ಬೆಳೆ ಆಗಿರಬೇಕು. ಇವುಗಳ ಬೇರುಗಳು ಅಕೇಶಿಯಾ ತಗೊಂಡ್ರೆ ಬೆಲೆ ಬೇರೆ ಇರುತ್ತೆ. ಆ ಮೇಲ್ ಬೇರಿದ್ದಾಗ ಬೇರೆ ಬೆಳೆಲಿಕ್ಕೆ ಕೊಡಲ್ಲ. ನೀವು ನೋಡಿರ್ಬೋದು ಅರ್ಕೇಶಿಯಾ ತೋಟದಲ್ಲಿ ಏನು ಬೆಳೆ ಬೆಳಿಲ್ಲ, ಅಥವಾ ಸಾಗುವಾನಿ ತೋಟದಲ್ಲಿ ಏನೂ ಬೆಳೆ ಬೆಳಿಲ್ಲ. ಯಾಕೆ ಕೇಳಿದ್ರೆ ಅವುಗಳು ಬೇರೆ ಮೇಲಿರುತ್ತೆ. ಆಮೇಲೆ ಸಾಗುವಾನಿ ಬೆಳೆದಾಗ ಇನ್ನೊಂದು ಏನು ತೊಂದರೆ ಕೇಳಿದ್ರೆ, ಆದ್ರೆ ಎಲೆ ಉದುರು ಬಿಡುತ್ತೆ. ಡಿಸೆಂಬರ್ ಜನವರಿ ಫೆಬ್ರವರಿ ಎಲೆನೇ ಇರಲ್ಲ. ಇವುಗಳಿಗೆ ಇಡೀ ವರ್ಷನೂ ಬೇಕು ನೆರಳು. ಅದೇ ಮಳೆಗಾಲದಲ್ಲೇ ಎಲೆ ಬಿದ್ದರೆ ನಡೀತಿದೆ, ಆದ್ರೆ ಇಲ್ಲಿ ಏನಾಗುತ್ತೆ, ಚಳಿಗಾಲದಲ್ಲಿ ಎಲೆಗಳಿರಲ್ಲ. ಆ ಕಾರಣದಿಂದ ಅಂತ ಪ್ರದೇಶದಲ್ಲಿ ಬರಲ್ಲ. ಯಾರು ಹಲಸಿನ ಮಾಡಿದ್ರು ಅಂದ್ರೆ ಅದ್ರದ್ದು ಏನಾಗುತ್ತೆ, ಎತ್ತರ ಹೋಗಿ ತೊಂಗೆಗಳು ಬರ್ತವೆ. ಅಂತ ಸಮಯದಲ್ಲಿ ಕಾಳುಮೆಣಸು ಬೆಳಿಬಹುದು, ಅಥವಾ ಮಧ್ಯದಲ್ಲಿ ನೆರಳಿದ್ರೆ ಬೇರೆ ಬೆಳೆಗಳನ್ನು ಬೆಳಿಬಹುದು. ನೆರಳು ಸಹಿತ ಯಾವ ಎಷ್ಟು ಪ್ರಮಾಣದಲ್ಲಿ ನೆರಳಿರುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಈಗ ಅಕೇಶಿಯಾ ಗಿಡದಲ್ಲಿ ಪೂರ್ತಿ ಗೆಳೆಗ್ ಬೆಳೀತು ಅಂದ್ರೆ ಕೆಳಗೆ ಇದು ಬೆಳಕು ಬಹಳ ಕಡಿಮೆ ಇರುತ್ತೆ, ಅಲ್ಲಿ ಇಂಥ ಬೆಳೆಗಳನ್ನು ಬೆಳೆಯೋದು ಕಷ್ಟ. ಸೊ ಇಲ್ಲಿ ಆದ್ರೆ ಬೇರೆ ರೀತಿ ಏನು ಅರಣ್ಯ ಮಾಡಿರ್ತಾರಲ್ಲ, ವಿವಿಧ ಅರಣ್ಯದ ಒಂದು ಪ್ರಭೇದಗಳಿರ್ತಾವಲ್ಲ, ಅಂತದ್ರಲ್ಲಿ ಮಾಡಬಹುದು. ವೈವಿಧ್ಯತೆ ಇರಬೇಕು. ಅಂತಲ್ಲಿ ಎತ್ತರ ಅಂದ್ರೆ ಇಲ್ಲೇನು ಕನಿಷ್ಠ ಒಂದು 2 ಮೀಟರ್ ಎತ್ತರದವರೆಗೆ ಆದ್ರೂ ತೊಂಗೆಗಳಿರಬಾರ್ದು, ಅಂತ ಸಮಯದಲ್ಲಿ ಮಾಡಬಹುದು. ಇನ್ನು ಬೇಸಾಯ ಕ್ರಮಗಳಲ್ಲಿ ಸುಧಾರಣೆ ಏನಾದರೂ ಅಂದ್ರೆ ಏನಿದೆ, ಈಗ ಬಹಳಷ್ಟು ನಮ್ಮಲ್ಲಿ ಕೃಷಿಯಲ್ಲಿ ರೈತರು ಮುಖ್ಯವಾದ ನಮ್ಮದು ಹೊಸತೇನಿದೆ ಅಂತ ಒಂದು ಯಾವಾಗಲೂ ಬರುತ್ತೆ. ನಾವು ಈಗಲೇ ಮಾಡ್ತಾ ಇರೋದ್ರಿಂದ ಈ ರೀತಿಯಲ್ಲಿ ಈಗ ಈ ಮಸಾಲೆ ಬೆಳೆಗಳು ಈಗೇನು ಸಾಕಷ್ಟು ವಿಶ್ವವಿದ್ಯಾಲಯಗಳಿದ್ದಾವೆ, ಸಂಶೋಧನಾ ಕೇಂದ್ರಗಳಿದೆ, ಅವುಗಳು ತಮ್ಮದೇ ಆದಂತಹ ಒಂದು ಸಂಶೋಧನೆಗಳ ಮೂಲಕ ಈ ಮಸಾಲೆ ಬೆಳೆಗಳಲ್ಲಿ ಅವುಗಳು ಪ್ರಧಾನ ಮಸಾಲೆ ಬೆಳೆಗಳಿದ್ದಾವೆ, ಇವುಗಳಲ್ಲಿ ಈಗೇನು ಗೊಬ್ಬರವನ್ನು ಶಿಫಾರಸು ಮಾಡುವಾಗ ಮೊದಲು ಹೆಂಗಿದೆ, ಹಾ ಕಾಳುಮೆಣಸಿಗೆ 100, 140, 140 kg ಸಾರಜನಕ ರಂಜಕ ಪೊಟ್ಯಾಷ್ ಅಂತ ಹೇಳಿ ಈಗ ನಾವು ಹೇಳ್ತಿದ್ವಿ. ಇದೇನಾಗುತ್ತೆ, ಇದು ನಮ್ಗೆ ಅಷ್ಟು ಸಮಂಜಸಲ್ಲ. ಯಾಕೆ ಕೇಳಿದ್ರೆ ವಾತಾವರಣ ಬದಲಾವಣೆ ಇರುತ್ತೆ, ತಳಿಗಳು ಬದಲಾವಣೆ ಇರುತ್ತೆ, ಆಮೇಲೆ ಮಣ್ಣಿನ ಒಂದು ಪೋಷಕಾಂಶ ವ್ಯತ್ಯಾಸ ಇರುತ್ತೆ. ಅಂತ ಸಮಯದಲ್ಲಿ ಆ ಒಂದು ತೋಟದ ಪೋಷಕಾಂಶಗಳ ಲಭ್ಯತೆ, ಮಣ್ಣಿನಲ್ಲಿರುವಂಥ ಲಭ್ಯತೆ, ಮತ್ತು ಆ ತಳಿಗಳಿಗೆ ಎಷ್ಟು ಬೇಕು ಅನ್ನೋದನ್ನು ಮೂಲಕ ತಿಳ್ಕೊಂಡು ಶಿಫಾರಸು ಮಾಡುವಂಥದ್ದು ಒಂದು ರೀತಿ. ಇನ್ನೊಂದು ಏನು ಕೇಳಿದ್ರೆ, ಈ ಅರಿಶಿನ ಶುಂಠಿಯನ್ನು ಎಲ್ಲ ಪ್ರದೇಶಗಳಲ್ಲೂ ಒಂದೇ ರೀತಿ ಬೆಳೆಯುವಂಥ ಪದ್ಧತಿ ಇತ್ತು. ಈಗೇನು ಕೇಳಿದ್ರೆ ಇದರ ಇಂಟೆನ್ಸಿವ್ ಮೆಥಡ್ ಅದು, ಅಂದರೆ ಎಲ್ಲವುದನ್ನು ಕೂಡಿಸೋದು. ಒಂದು ಪ್ರಾರಂಭದಲ್ಲಿ ಅವು ಮರಿಗಳನ್ನು ರೋಗರಹಿತವಾಗಿ ಏನು ಬೆಳೆಸೋದು, ಅದರ ನಂತರ ಏರು ಮಡಿಗಳನ್ನು ಮಾಡೋದು. ಯಾಕೆಂದರೆ ಈ ಅರಿಶಿನ ಶುಂಠಿ ಇವೆಲ್ಲವುಗಳು ನೀರು ನಿಲ್ಲುವಂಥ ಪ್ರದೇಶಗಳಲ್ಲಿ ಕೊಳೆ ಬಂದು ಹೋಗ್ತವೆ. ಭಾಳಷ್ಟು ಸಾರಿ ಶುಂಠಿಯಲ್ಲಂತೂ ತಮಗೆ ಗೊತ್ತಿರಬೇಕು, ಸಾಕಷ್ಟು ಬೆಳೆ ಹಾನಿಯಾಗುತ್ತೆ ಹೆಚ್ಚು ಮಳೆ ಬಂದಾಗ ನೀರು ನಿಂತಾಗ. ಅಂಥ ಸಮಯದಲ್ಲಿ ಏರು ಮಡಿಗಳನ್ನು ಮಾಡಿ ಅವುಗಳಿಗೆ ಹೊದಿಕೆಗಳನ್ನು ಮಾಡಿ, ಅದರಲ್ಲೂ ಪ್ಲಾಸ್ಟಿಕ್ ಹೊದಿಕೆ ಮಾಡಿ ಹನಿ ನೀರಾವರಿ ಎಲ್ಲ ತಂತ್ರಜ್ಞಾನಗಳನ್ನು ಕೂಡಿಸಿ ಬೆಳೆದಾಗ, ಸಾಧಾರಣ ಮೊದಲು ನಮ್ಮದು ಶುಂಠಿದು ಹೆಂಗಿತ್ತು, 8-10 ಟನ್ನು ಒಂದು ಎಕರೆಗೆ ಬಂದರೆ ಬಹಳ ಅಂತ ಆಗಿತ್ತು. ಈಗ ರೈತರು ಎಲ್ಲಿವರೆಗೆ ಹೋಗಿದ್ದಾರೆ, ಇವೆಲ್ಲ ತಂತ್ರಜ್ಞಾನಗಳು 40 ಟನ್ನಿಗೆ ಹೋಗಿದ್ದಾರೆ. ಸರಾಸರಿ 20 ಟನ್ನಂತೂ ಈಗ ಸಾಮಾನ್ಯ ಆಗೋಗಿದೆ, 40 ಟನ್ನಿಗೆ, ಅದು 8 ಟನ್ನಲ್ಲಿ 40 ಟನ್ನಲ್ಲಿ ಇಷ್ಟು ರೀತಿ ಒಂದು ಸುಧಾ ಇವೆಲ್ಲ ಸಂಶೋಧನೆಗಳ ಫಲವಾಗಿ ಬಂದಂತಹ ಒಂದು ಪರಿಣಾಮಗಳಂತ ಹೇಳ್ತೀವಿ. ಆಮೇಲೆ ಸಸ್ಯಾಭಿವೃದ್ಧಿ ವಿಧಾನದಲ್ಲಂತೂ ನಾನು ಅಲ್ಲ ಈಗಾಗಲೇ ಹೇಳಿದ್ದೀನಿ ಏನೇನು ಹೊಸ ಹೊಸ ಬೆಳವಣಿಗೆಗಳು ಆಗಿದಾವೆ ಅಂತೇಳಿ. ಇವು ಸುಮಾರು ಮುಖ್ಯವಾಗಿ ನಾವು ಏನು ನೋಡ್ತೀವಲ್ಲ. ಇನ್ನೊಂದು ಈಗ ಎಲ್ಲ ಕಡೆ ಸಂರಕ್ಷಿತ ಬೇಸಾಯ ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಅಂತೇಳಿ ಅದು ಬಂದುಬಿಟ್ಟಿದೆ. ಹೂವಿನಲ್ಲಿರ್ಬೋದು, ತರಕಾರಿ ಇರ್ಬೋದು, ಈ ಕೆಲವೊಂದು ರೈತರು ಈ ಒಂದು ಇದರಲ್ಲೂ ಸಂರಕ್ಷಿತ ಬೇಸಾಯ ಸಾಧ್ಯ ಇದೆಯಾ. ಈ ಕಾಳುಮೆಣಸಿರ್ಬೋದು, ಯಾಲಕ್ಕಿ ಇರ್ಬೋದು, ನೈಸರ್ಗಿಕವಾದ ನೆರಳಲ್ಲಿ ಬೆಳೆಯುವಂಥ ರೂಢಿಯಾಗಿತ್ತು. ಇದನ್ನ ಯಾಕೆ ನಾವು ಏನು ಪೊಲಿ ಹೌಸ್ಗಳಲ್ಲಿ ಬೆಳಿಬಾರ್ದು ಅಂತೇಳಿ ಇದರಲ್ಲೂ ನಡೆದಿದೆ ಗಿಡವಾಗಿ. ಹಾ ಅಂದ್ರೆ ಏನು ಕೇಳಿದ್ರೆ, ಈಗ ಇದಕ್ಕೊಂದು ಕಾಳುಮೆಣಸಿಗೆ ಬಾರ ಸಪೋರ್ಟ್ ಬೇಕು, ಈ ಸಪೋರ್ಟ್ಗೆ ಅದು ಬೆಳಿಬೇಕು. ಅದನ್ನಾಯ್ತು, ನಾವು ಒಂದು ಒಣಗಿದ ಮರನೇ ಮಾಡ್ತೀನಿ ಅಥವಾ ಅದಕ್ಕೊಂದು ಸಿಮೆಂಟಿನ ಕಂಬ ಮಾಡ್ತೀನಿ, ನೆರಳು ಬೇಕು, ನಮ್ಗೆ ಲಭ್ಯತೆ ಇದೆ ನೆರಳು ಮನೆಗಳದ್ದು. ಸೊ ಇದರಲ್ಲಿ ಯಾಕೆ ಮಾಡಬಾರ್ದು, ಯಾಕೆ ಇದು ಬಂತು ಕೇಳಿದ್ರೆ, ವಿಯೆಟ್ನಾಂ ಅಂತ ದೇಶ ನಮ್ದು ಏನು ಸಿಗುತ್ತೆ, ಸಣ್ಣ ದೇಶ, ಮೊದಲು ಭಾರತ ಇಂದ ಏನು ಆಮದು ಮಾಡ್ಕೊಳ್ಳುವಂಥದ್ದು, ಈಗ ಅದು ಇಡೀ ಜಗತ್ತಿಗೆ ಕಾಳುಮೆಣಸನ್ನು ರಫ್ತು ಮಾಡುವಂಥ ದೇಶ ಆಗಿದೆ. ಇಲ್ಲಿ ಮುಖ್ಯ ಅಂತ ಬೆಳೆಯುವಂಥದ್ದು ಏನು, ನಮ್ಮ ಹಂಗೆ ಕಾಡಿನಲ್ಲಿ ಬೆಳೆಯಲ್ಲ ಅದು, ಮತ್ತು ಮರಗಳ ನೆರಳಲ್ಲಿ ಬೆಳೆಯಲ್ಲ, ಅದು ಓಪನಲ್ಲಿ ಬೆಳೀತಾರೆ. ಆ ಕಂಬಗಳನ್ನು ಬೆಳೆಯುತ್ತೆ, ಅದು ಸಮಶೀತೋಷ್ಣದ ವಲಯದಲ್ಲಿ ಇರೋದ್ರಿಂದ ಅದು ಸುಲಭ ಆಗಿದೆ. ಬಟ್ ನಮ್ಮ ಭಾರತದಲ್ಲಿ ಯಾಕೆ ಬೆಳಿಬಾರ್ದು, ನೀರಾವರಿ ಕೊಟ್ಟು ಆ ರೀತಿ ಇದು ಯಾಲಕ್ಕಿ 8 ದಿವಸ ಆಗಿತ್ತು ಕೇಳಿ, ಯಾಲಕ್ಕಿ ಅಂದ್ರೆ ಓನ್ಲಿ ಸಕಲೇಶ್ಪುರ ಅಥವಾ ಇಂಥದ್ರಲ್ಲಿ ಮಾತ್ರ ಘಟ್ಟ ಪ್ರದೇಶದಲ್ಲಿ ಮಾತ್ರ ಬೆಳೆಯುವಂಥ ಬೆಳೆ ಅಂತೇಳಿ, ಅದು ಯಾಕಿತ್ತು ಕೇಳಿದ್ರೆ ಅಂತ ಒಂದು ವಾತಾವರಣ ಇತ್ತು. ನಾವು ಯಾಕೆ ಕ್ರಿಯೇಟ್ ಮಾಡಬಾರ್ದು ಅಂತ ವಾತಾವರಣ ಇಲ್ಲೂ ಸೃಷ್ಟಿ ಮಾಡೋಣ ಅಂತೇಳಿ ಕೆಲವೊಂದು ಏನು ಪ್ರಗತಿಪರ ರೈತರು ಇದರಲ್ಲೂ ಡೈರೆಕ್ಷನ್ ಹೋಗಿದ್ರೆ, ಇನ್ನೊಂದು ಕೆಲವು ವರ್ಷ ಇದು ಸಂಶೋಧನೆ ನಡೆದಿದೆ ಇದ್ರ ಮೇಲೆ. ಸೊ ಅದು ಸಾಧ್ಯತೆ ಇದೆ, ಇಂಥ ಬೆಳೆಗಳನ್ನ ಸಂರಕ್ಷಿತ ಬೇಸಾಯದಲ್ಲಿ ಸಹಿತ ಬೆಳೆಯುವಂತಹ ಸಾಧ್ಯತೆ. ಸಾವಯವ ಪದ್ಧತಿಯೊಳಗೂ ಬೆಳೀತಾರೆ. ಈಗ ಏನಾಗಿದೆ ಕೇಳಿದ್ರೆ, ಈ ನಾಳೆ ಸಂಬಾರ ಬೆಳೆಗಳಿಗೆ ಸಾವಯವ ಪದ್ಧತಿ ಹೆಚ್ಚು ಸೂಕ್ತ ಅಂತೀನಿ. ಯಾಕೆ ಕೇಳಿದ್ರೆ, ಈಗ ಇದೇನು ಜಾಗತಿಕವಾಗಿ ನೋಡಿದಾಗ ಈ ಸಾವಯವದಲ್ಲಿ ಬೆಳೆದಂತಹ ಮಸಾಲೆ ಪದಾರ್ಥಗಳಿಗೆ ಹೆಚ್ಚಿನ ಒಂದು ಬೇಡಿಕೆ ಇದೆ. ಕೆಲವೊಂದು ಬೆಳೆಗಳು ಸುಲಭದಲ್ಲಿ ಬೆಳಿಬಹುದು, ಉದಾಹರಣೆ ಅರಿಶಿನವನ್ನು. ಭಾಳಷ್ಟು ಸಾರಿ ನಾವು ಕಬ್ಬಿನ ಸಂಗಡ ಅರಿಶಿನವನ್ನು ಒಂದು ಪರ್ಯಾಯ ಬೆಳೆಯಾಗಿ ಬೆಳಿತೀವಿ, 4 ವರ್ಷ ಕಬ್ಬು ಆದಮೇಲೆ 1 ವರ್ಷ ಅರಿಶಿನ. ಅಂತ ಸಮಯದಲ್ಲಿ ಇದು ಸುಲಭದಲ್ಲಿ ಸಾವಯವದಲ್ಲಿ ಬೆಳಿಬಹುದಂತ ಬೆಳೆಗಳು. ಏನು ಕಡಿಮೆ ಅವಧಿ ಬೆಳೆಗಳಂತೂ ಪೋಷಕಾಂಶವನ್ನು ಕೊಟ್ಟಾಗಲೂ ಬೆಳೆಯುವಂಥದ್ದು, ರೆಸಿಡ್ಯುಯಲ್ ಮಾಯ್ಚರ್ ಅಂತಲ್ಲ, ಉಳಿದಂಥ ಏನು ಪೋಷಕಾಂಶಗಳಿಂದ ಬೆಳೆಯುವಂಥ ಬೆಳೆ ಆಗಿರೋದ್ರಿಂದ ಸೊ ಇವುಗಳನ್ನು ಸುಲಭದಲ್ಲಿ ಬೆಳಿಬೋದು. ಕೆಲವು ಬೆಳೆಗಳಲ್ಲಿ ಸ್ವಲ್ಪ ಕಷ್ಟ. ಯಾವುದು ಕೇಳಿದರೆ, ಮೆಣಸಿನಕಾಯಿ, ಆಮೇಲೆ ಶುಂಠಿ, ಕಾಳುಮೆಣಸು, ಇವುಗಳನ್ನು ಏನಿದೆಯಲ್ಲ ಈ ರೀತಿ ಒಂದು ಸಾವಯವದಲ್ಲಿ ಪ್ರಯತ್ನ ಮಾಡಬಹುದು, ಬೆಳೀತಾ ಇದ್ದಾರೆ ರೈತರು. ಸ್ವಲ್ಪ ರೋಗಗಳ ತೀವ್ರತೆ ಜಾಸ್ತಿ ಇದ್ದಾಗ ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೆ ಇಲ್ಲ ಅಂದ್ರೆ ಇವುಗಳಿಗೆ ಬೇರೆ ಮಾರುಕಟ್ಟೆನೇ ಇದೆ. ಸಾವಯವದಲ್ಲಿ ಬೆಳೆದಂತಹ ಮಸಾಲೆ ಪದಾರ್ಥದಲ್ಲಿ ಬೇರೆ ಮಾರುಕಟ್ಟೆನೇ ಇದೆ. ಹೌದು, ಮಾರುಕಟ್ಟೆ ಕುರಿತು ನಾವು ಪ್ರಶ್ನೆ ಮಾಡಬೇಕಂತ ಮಾಡಿದ್ದೆ. ಯಾವಾಗ್ಲೂ ರೈತರು ಕೇಳುವಂತದ್ದು ಮಾರುಕಟ್ಟೆ ಯಾವುದೇ ಬೆಳೆಗೆ ಆದ್ರೂ ಮಾರುಕಟ್ಟೆ ಎಲ್ಲಿ, ಅದು ಒಂದೇ ಒಂದು ನೆನ್ಪಿಟ್ಕೋಬೇಕು. ಈ ಮಸಾಲೆ ಪದಾರ್ಥಗಳಿಗೆ ಹಣ್ಣು ಅಥವಾ ತರಕಾರಿ ಹಿಂಗೆ ಇವು ಬೇಗನೆ ಹಾಳಾಗದೇ ಇರುವಂಥದ್ದು ಸಂಸ್ಕರಣೆ ಮಾಡಿಯೇ ಮಾರಾಟ ಮಾಡಬೇಕು. ಸಂಸ್ಕರಣೆ ಮಾಡಿದ್ರೆ ಅಂದರೆ ಇದನ್ನು ಎಷ್ಟು ದಿವಸ ಇಟ್ಕೋಬೋದು, ಆ ಒಂದು ನಮಗೆ ಒಂದು ಲಾಭ ಅಂತ ಹೇಳ್ಬೋದು ಈ ಬೆಳೆ ಬೆಳೆದಾಗ. ಸೊ ಇದನ್ನು ಸ್ವಲ್ಪ ಸ್ವಲ್ಪ ಬೆಳೆದಾಗ ಆ ಸದ್ಯ ಆಗಿಂದಾಗ ಮಾರ್ಕೆಟ್ ಇದೆಯಲ್ಲ, ಈ ಹೊಸದಾಗಿ ನಾವು ಬೆಳೆದಾಗ. ಆದರೆ ಈ ಉದಾಹರಣೆ ತಗೊಳ್ಳಿಗ ಅಜ್ವಾನ್ ಅಂತ ಮಾರ್ಕೆಟ್, ಕರ್ನೂಲ್ ಮಾರ್ಕೆಟ್ ನಮ್ಮ ದೊಡ್ಡ ಮೇನ್ ಮಾರ್ಕೆಟ್, ಅಲ್ಲಿಗೆ ರೈತರು ಹೋಯ್ತಿದ್ರು. ಈಗ ಎಲ್ಲ ಕಡೆನೂ ಮಾರುಕಟ್ಟೆ ಆಯಿತು. ಅರಿಶಿನ, ಅರಿಶಿನ ಬೆಳೆದಾಗ ನೀವು ಎಲ್ಲರೂ ಸಾಂಗ್ಲಿಗೆ ಹೋಯ್ತಿದ್ವಿ, ಆದರೆ ಈಗ ಎಲ್ಲೆಲ್ಲಿ ಬೆಳಿತೀವಲ್ಲ ಅಲ್ಲೇ ಮಾರುಕಟ್ಟೆ ಆಗಿದೆ. ಇನ್ನು ಈಗ ಚಾಮರಾಜನಗರ ಅಷ್ಟು ದೂರ ಒಯ್ಬೇಕಿತ್ತು, ಈಗ ಸಿರಿಸಿ ಶಿವಮೊಗ್ಗ ಇಲ್ಲೆಲ್ಲ ಸಹಿತ ಶುಂಠಿ ಮಾರುಕಟ್ಟೆ ರೆಡಿ ಇದಾಗಿದೆ. ಅಂದರೆ ಸ್ವಲ್ಪ ರೈತರು ಜಾಸ್ತಿ ಬೆಳೆದಾಗ ಅದು ಮಾರುಕಟ್ಟೆ ನಿಧಾನವಾಗಿ ಅಲ್ಲಿ ಬೆಳವಣಿಗೆ ಆಗುತ್ತೆ. ಅಲ್ಲದೆ ಏನಿದೆ, ಸಾಕಷ್ಟು ಜನ ರಫ್ತುದಾರರಿದ್ದಾರೆ, ಅವರು ಒಂದು ಒಳ್ಳೆಯ ಕ್ವಾಲಿಟಿ ಪ್ರಾಡಕ್ಟ್ ಅಂದರೆ ಗುಣಮಟ್ಟದ ಒಂದು ಮಾಡ್ತಾರಂತಂದರೆ ಅಲ್ಲೇ ಬಂದು ಖರೀದಿ ಮಾಡ್ತಾರೆ. ಈಗ ಶುಂಠಿ ತಗೊಳ್ಳಿ, ಶುಂಠಿಯನ್ನು ಎಲ್ಲಿ ಬೆಳೀತಾರಲ್ಲ ಅಲ್ಲೇ ಬಂದು ಖರೀದಿ ಮಾಡುವಂಥ ಒಂದು ವ್ಯವಸ್ಥೆ ಇದೆ. ಸೊ ಮುಖ್ಯವಾಗಿ ಸಾಂಬಾರು ಬೆಳೆಯಲ್ಲಿ, ಯಾಕೆಂದರೆ ಭಾಳಷ್ಟು ರಫ್ತಾಗುತ್ತೆ, 10% ಪ್ರಮಾಣ ನಮ್ಮ ದೇಶದಲ್ಲಿ ಬೆಳೆದಿದ್ದು ರಫ್ತಾಗುತ್ತೆ. ಆ ಸಮಯದಲ್ಲಿ ಗುಣಮಟ್ಟದ ಏನು ಮಸಾಲೆ ಪದಾರ್ಥಗಳನ್ನು ಉತ್ಪಾದನೆ ಮಾಡೋದು, ಅದು ಬೆಳವಣಿಗೆ ಹಂತದಲ್ಲಿ ಇರ್ಬೋದು, ಕಡಿಮೆ ರಾಸಾಯನಿಕಗಳನ್ನು ಉಪಯೋಗಿಸೋದಿರ್ಬೋದು, ಸಂಸ್ಕರಣೆ ಹಂತದಲ್ಲಿರ್ಬೋದು, ಗುಣಮಟ್ಟದ ಒಂದು ಮಸಾಲೆ ಪದಾರ್ಥಗಳನ್ನು ಉತ್ಪಾದನೆ ಮಾಡೋದು ರೈತರ ಆದ್ಯ ಕರ್ತವ್ಯ ಆಗಿರುತ್ತೆ. ಅಂದರೆ ಇದಕ್ಕೆ ಇನ್ನೂ ಮೌಲ್ಯವರ್ಧನೆ ತುಂಬಿ ಮಾರಾಟ ಮಾಡಿದರೆ ಹೆಚ್ಚು ಅನುಕೂಲ ಅನ್ನುವಂಥದ್ದು ಇಲ್ಲಿ ಸಾಧ್ಯತೆಗಳು ಇದಾವೆ, ಭಾಳಷ್ಟು ಸಾಧ್ಯತೆ ಇದೆ. ಇದೇನಿದೆ ಕೇಳಿದ್ರೆ, ಸಾಧಾರಣವಾಗಿ ಏನು ಮಸಾಲೆ ಪದಾರ್ಥಗಳನ್ನು ಯಾವುದೇ ಇದರದ್ದು ಪುಡಿ ಮಾಡಿ ಮಾರಾಟ ಮಾಡುವಂಥದ್ದು, ಅವುಗಳ ಮಿಕ್ಸ್ ಮಾಡಿ ಅಂದರೆ ಅವಾಗ ಏನಾಗುತ್ತೆ, ಕರಿ ಪೌಡರ್ ಅಂತೀವಿ, ಯಾವುದೇ ಸಾಂಬಾರು ಪೌಡರ್ ಇರೋದು, ರಸಂ ಪೌಡರ್ ಇವೆಲ್ಲ ಸ್ಪೈಸ್ ಮಿಕ್ಸಸ್ ಅಂತೀವಿ, ಕರಿ ಪೌಡರ್ ಅಂತೀವಿ, ಈ ರೀತಿ ಮಾಡ್ಬೋದು. ಮಸಾಲೆ ಪದಾರ್ಥಗಳಿಂದ ತಯಾರಾದ ಪಾನೀಯಗಳು, ಶುಂಠಿಯನ್ನು ಹಾಕಿದಂಥ ಪಾನೀಯಗಳಿರ್ಬೋದು ಅಥವಾ ಬೇರೆ ಬೇರೆ ಜೀರಿಗೆ ಹಾಕಿದಂಥ ಪಾನೀಯಗಳು, ಈ ರೀತಿ ಪಾನೀಯಗಳದ್ದು ಸಹಿತ ಲಭ್ಯತೆ ಇದೆ. ನೀವು ಭಾಳಷ್ಟು ಕೌಂಟರ್ ಇದಕ್ಕೆ ಅಂಗಡಿಗಳಿಗೆ ಹೋದ್ರೆ ಕಾಣುತ್ತೆ, ಚಾ ಪುಡಿಗೆ ಏಲಕ್ಕಿ ಪುಡಿ ಹಾಕಿದ್ದು, ಈ ರೀತಿದು ಲಭ್ಯತೆ ಇದೆ. ಇದಲ್ಲದೆ ಮುಖ್ಯವಾದಂಥ ಎರಡು, ಇದು ಸ್ವಲ್ಪ ಏನು ನಮ್ಮ ಎಲ್ಲ ಒಂದು ಪ್ರದೇಶಗಳಲ್ಲೂ ಮಾಡ್ಬೋದಂಥದ್ದು, ಇನ್ನು ಸ್ವಲ್ಪ ಹೆಚ್ಚಿನ ಒಂದು ನೀವು ಇನ್ವೆಸ್ಟ್ ಮಾಡಲಿಕ್ಕೆ ಅಥವಾ ಹಣವನ್ನು ತೊಡಗಿಸ್ಲಿಕ್ಕೆ ಸಾಧ್ಯತೆ ಇತ್ತು ಅಂತಂದರೆ ಎರಡು ಮುಖ್ಯವಾದಂಥದ್ದು ಉಲಿಯೋರೆಸಿನ್ ಅಂತಾರೆ, ಆಮೇಲೆ ಇನ್ನೊಂದು ಸುಗಂಧ ದ್ರವ್ಯಗಳನ್ನು. ಇವುಗಳು ಬೇರೆ ದೇಶಗಳಲ್ಲಿ ಬೇಡಿಕೆ ಇದೆ, ಅವನ್ನು ಸಹಿತ ಮೌಲ್ಯವರ್ಧನೆ ಮಾಡ್ಬೋದು. ಅಂದರೆ ಮೌಲ್ಯವರ್ಧನೆ ಬೇರೆ ಕಂಪ್ನಿಗೆ ಲಾಭಕ್ಕಿಂತ ನಮ್ಮ ರೈತರಿಗೆ ಅಂದರೆ ಏನು ಈಗ ಹೆಂಗಿದೆ ಕೇಳಿದ್ರೆ, ಮೌಲ್ಯವರ್ಧನೆ ಮಾಡುವಂಥ ಕಂಪ್ನಿಗಳಲ್ಲಿ ಎಲ್ಲೋ ದೊಡ್ಡದು, ಈಗ ಚೆನ್ನೈ ಇರ್ಬೋದು ಅಥವಾ ಕೊಚ್ಚಿನ್ ಇರ್ಬೋದು ಅಲ್ಲಿದೆ. ಇದು ನಮ್ಮ ಕರ್ನಾಟಕದಲ್ಲಿ ಆದರೆ ಈಗ ರಾಣೆಬೆನ್ನೂರಿನಲ್ಲಿ ಇದೆ ಒಂದು, ಅದೇ ರೀತಿ ಎಲ್ಲ ಪ್ರದೇಶಗಳಲ್ಲಾದಾಗ ನಮ್ಮ ರೈತರಿಗೆ ಸಿಗುವಂಥ ಒಂದು ಆದಾಯದಲ್ಲಿ ಒಂದು ಹೆಚ್ಚಿನ ಇನ್ನೊಂದು ಸ್ವಲ್ಪ ಹೆಚ್ಚಿನ ಒಂದು ಇದನ್ನ ನಿರೀಕ್ಷಿಸಬಹುದು. ಹೌದು. ಒಂದು ಪ್ರಶ್ನೆ ಕೊನೆಯದು, ಸಮಯದ ಮಿತಿಯಲ್ಲಿ ಕೇಳೋದಾದ್ರೆ, ನಮಗೆ ನಾಟಿ ತಳಿಗಳು ಇದಾವಲ್ಲ ಅವು ಗುಣಮಟ್ಟ ಜಾಸ್ತಿ ಇರುತ್ತೆ ಅನ್ನುವಂಥದ್ದು ಒಂದು, ಮತ್ತೆ ಸಹಜವಾಗಿ ನೈಸರ್ಗಿಕ ಒತ್ತಡಗಳನ್ನು ತಡೆದುಕೊಂಡು ಬೆಳೆಯುವಂಥ ಇಂಥ ಸಾಂಬಾರ್ ಬೆಳೆಗಳಲ್ಲಿ ಗುಣಮಟ್ಟ ಚೆನ್ನಾಗಿರುತ್ತೆ, ಹೆಚ್ಚು ಸುವಾಸನೆಯಿಂದ ಕೂಡಿರುತ್ತೆ, ಇಂಥವೆಲ್ಲನೂ ಹೇಳ್ತಾರೆ ನಿಜ? ಹೌದು. ಆ ಒಂದು ವಾತಾವರಣಕ್ಕೆ ಹೊಂದ್ಕೊಂಡು ಎಷ್ಟೋ ವರ್ಷಗಳಿಂದ ಇರುವಂಥ ತಳಿಗಳು, ನಮ್ಮದು ಬ್ಯಾಡಗಿ ಇರ್ಬೋದು ಅಥವಾ ಕರಿಮುಂಡ ಇರ್ಬೋದು ಅಥವಾ ಮಲ್ಲಿಗೆ ಸರ ಇರ್ಬೋದು ಕಾಳುಮೆಣಸಿನಲ್ಲಿ, ಇವೆಲ್ಲ ಏನು ಅಲ್ಲಿ ವಾತಾವರಣದಲ್ಲಿ ಬೆಳೆದಂಥ ತಳಿಗಳು, ಅವುಗಳ ಕಾಯಿಗಳ ಗಾತ್ರ ಇರ್ಬೋದು ಅಥವಾ ಅವುಗಳ ಗುಣಮಟ್ಟ ಇರ್ಬೋದು ಚೆನ್ನಾಗಿದೆ. ಆದರೆ ಇಳುವರಿ ಬಂದಾಗ ಅಥವಾ ಭಾಳಷ್ಟು ಕಡೆ ರೋಗದ ಒಂದು ತೊಂದರೆ ಬಂದಾಗ ಅವು ಪೂರ್ತಿ ಅವು ರೋಗ ಬಾಧೆಗೆ ತೊಳಗಾಗ್ತವೆ. ಆ ಕಾರಣದಿಂದ ಸುಧಾರಿತ ತಳಿಗಳೇನು ನಾವು ಏನು ಹೊರಗಿಂದ ಎಲ್ಲೂ ತಂದಿಲ್ಲ, ಇಲ್ಲಿನ ಇರುವಂಥ ತಳಿಗಳನ್ನೇ ಸುಧಾರಣೆ ಮಾಡಿದಂಥ ತಳಿಗಳು, ಈ ಕರಿಮುಂಡವನ್ನೇ ಸುಧಾರಿಸಿದಂಥ ತಳಿಗಳೇ ನಮ್ಮದು ಭಾಳಷ್ಟು ಏನು ಸುಧಾರಿತ ತಳಿಗಳಂತೀವಲ್ಲ, ಆ ಕಾರಣದಿಂದ ಅವುಗಳ ಸಂರಕ್ಷಣೆ ನಡೆದಿದೆ. ಇಲ್ಲ ಅಂತಲ್ಲ, ಈಗ ಬ್ಯಾಡಗಿ ಏನು ಡಬ್ಬಿ ಇರ್ಬೋದು ಕಡ್ಡಿಯನ್ನು ಇವುಗಳನ್ನು ಪ್ಯೂರಿಫೈ ಮಾಡುವಂಥ ಒಂದು ಸಂಶೋಧನೆಗಳು ನಡೆದಿದ್ದಾವೆ, ಅಲ್ಲದೆ ಅವುಗಳ ಸಂರಕ್ಷಣೆ ಮಾಡುವಂಥದ್ದು. ಯಾಕೆಂದರೆ ಮುಂದೆ ಯಾವ್ದಾದ್ರು ಒಂದು ಸಮಯದಲ್ಲಿ ಈ ಒಂದು ತಳಿಗಳು ನಾಶ ಆಗದೆ ಅಂತ ತಡೆಗಟ್ಟೋದು ಮುಖ್ಯವಾದ. ಆದರೆ ಏನು ಲಾಭದ ಸಂಬಂಧಪಟ್ಟ ರೈತರಿಗೆ ಏನಾಗುತ್ತೆ, ಲಾಭನೂ ಮುಖ್ಯ. ಆ ಕಾರಣದಿಂದ ಲಾಭಕ್ಕೆ ಬಂದಾಗ ಸುಧಾರಿತ ತಳಿಗಳನ್ನು ಒಂದು ಅಳವಡಿಸಿಕೊಳ್ಳೋದು ಭಾಳ ಮುಖ್ಯ ಅಂತ. ಡಾಕ್ಟರ್ ಹೆಗಡೆ ಅವರೇ, ನಿಮ್ಮ ಫೋನ್ ಸಂಖ್ಯೆ ಸ್ವಲ್ಪ ಹೇಳಿದ್ರೆ ನಮ್ಮ ಕೇಳುಗರಿಗೆ ಅನುಕೂಲ ಆಗುತ್ತೆ. ನನ್ನ ಫೋನ್ ನಂಬರ್ 9484239184. ಈ ಫೋನ್ ಸಂಖ್ಯೆ ನಾನೊಂದ್ಸಲ ಹೇಳಿಬಿಡ್ತೇನೆ, 9484239184. ಈ ಸಂಖ್ಯೆಗೆ ಫೋನ್ ಮಾಡಿ ಡಾಕ್ಟರ್ ರಾಮಕೃಷ್ಣ ಹೆಗಡೆ ಅವರನ್ನು ಭೇಟಿಯಾಗಬಹುದು, ಹೆಚ್ಚಿನ ಮಾಹಿತಿಯನ್ನು ಪಡಿಬಹುದು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟರಿ ಸಾಂಬಾರ್ ಬೆಳೆಗಳ ಕುರಿತು, ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಾಂಬಾರು ಬೆಳೆಗಳ ಬೇಸಾಯ ಕುರಿತು ಡಾಕ್ಟರ್ ಆರ್ವಿ ಹೆಗಡೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು HP ರಾಮಡಿಗಿ. ಈಗ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಕೊಕ್ಕಟ್ನೂರ್ನ ಮಾರುತಿ ಯತ್ನಾಳ್ ಹಾಗೂ ಸಂಗಡಿಗರಿಂದ ಕರಡಿ ಮಜಲು.